ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ನಾಲ್ಕನೇ ಜನವರಿ 1884 ಪುಷ್ಯ ಶುಕ್ಲ ಷಷ್ಠಿ ಶುಕ್ರವಾರ ಮಾತೃಮಾಶಯ ದಿನಚರಿ ಬರೆಯುವ ಕ್ರಮ ಇಷ್ಟು ವಿವರ ಬಂದಿರ್ತಾನಲ್ಲಿ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಗಂಟೆ ಅಪರಾಹ್ನ 4. ಮಾಸ್ಟರ್ ಇನ್ನೂ ಪರಮಹಂಸರೊಡನೆಯೇ ವಾಸವಾಗಿದ್ದಾನೆ. ಆತ ಬೇಯುವ ಮರದ ಕೆಳಗೆ ತನ್ನ ಬಹುಭಾಗ ಸಮಯವನ್ನು ಧ್ಯಾನದಲ್ಲಿ ಕಳೆಯುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಈಗ ಮಾಸ್ಟರಿಗೆ ಹೇಳ್ತಾ ಇದ್ದಾರೆ, ಮತ್ತೆಂದಿಗೂ ವಿಚಾರದಲ್ಲಿ ತೊಡಗಬೇಡ, ಮನೆಗೆ ಅದರಿಂದ ಹಾನಿ ಉಂಟಾಗುತ್ತೆ. ಭಗವಂತನ ಪ್ರಾರ್ಥನೆ ಮಾಡುವಾಗ ಯಾವುದಾದ್ರೂ ಒಂದು ಭಾವವನ್ನು ಆಶ್ರಯಿಸಬೇಕು, ಸಖಿ ಭಾವವನ್ನು, ದಾಸಿ ಭಾವವನ್ನು, ಸಂತಾನ ಭಾವವನ್ನು ಅಥವಾ ವೀರ ಭಾವವನ್ನು ಆಶ್ರಯಿಸಿಕೊಳ್ಬೇಕು. ನಿನ್ನೆ ತಾನೇ ಶ್ರೀರಾಮಕೃಷ್ಣರು ಆ ಮಾಸ್ಟರ್ ಮಹಾಶಯನಿಗೆ ತರ್ಕದಲ್ಲಿ, ವಾದದಲ್ಲಿ, ವಿಚಾರದಲ್ಲಿ ತೊಡಗಬಾರದು, ಸಾಧಕನಾದವನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕೆಂಬವನು ಈ ಬಗೆಯ ವೃಥಾ ತರ್ಕದಲ್ಲಿ ತೊಡಗಿ ತರ್ಕ ತರ್ಕಶ ಅಂತ ಬಿರುದನ್ನ ಪಡೆಯಬಾರದು ಅಂತ ಎಷ್ಟು ಬಗೆಯಾಗಿ ಹೇಳಿದ್ರು. ಅದು ಕೂಡ ಸರ್ವೇ ಬಂದ ತೋಪಿನಿಂದ ಓಡ್ ಬಂದು ಹೇಳಿದಂತಹ ಘಟನೆ ಇರುವುದರಿಂದ ನಾವು ಧ್ಯಾನಿಸ್ಕೊಳ್ಬೇಕು. ಈಗ ಮಾಸ್ಟರ್ ಮಹಾಶಯ ಮತ್ತೆ ಬರೀತಾ ಇದ್ದಾನೆ. ಶ್ರೀರಾಮಕೃಷ್ಣರು ಪುನಃ ಅವನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಭಾರತದಲ್ಲಿ ತೊಡಗದಂತೆ ಎಚ್ಚರಿಕೆ ಕೊಡೋದಕ್ಕೆ ಆ ಮಾಸ್ಟರ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಮಾಸ್ಟರ್ ಅಂತಂದ್ರೆ ಅವನು ಎಂ ಎ ಡಿಗ್ರಿ ಏನು ಹುಡುಗಾಟ ಅಲ್ಲ, ಓದ್ದವನು, ಹಲವಾರು ಪುಸ್ತಕಗಳನ್ನು ಓದ್ದವನು. ಆದ್ರಿಂದ ಅದು ಯಾಕೆ ಹಾಗೆ, ಅದು ಯಾಕೆ ಹೀಗಾಗಬಾರ್ದು, ಹಾಗಾಗಬಾರ್ದು ಅಂತ ನಮ್ಮ ತರ್ಕ ವಿತರ್ಕ ವಾದ ವಿವಾದ ತಂಡ ವಿತಂಡ ಇಂಥವನ್ನೆಲ್ಲ ಮಾಡ್ತಾ ತನ್ನ ಮನಸ್ಸನ್ನ ಶುಷ್ಕಪಡಿಸಿಕೊಳ್ತಾನೆ. ಈ ಬಗೆಯ ವಾದ ವಿವಾದಗಳಿಂದ ಮನಸ್ಸು ಶುಷ್ಕವಾಗುತ್ತೆ. ಮನಸ್ಸು ಭಗವದ್ಭಕ್ತಿಯಿಂದ ಆರ್ದ್ರವಾಗಬೇಕು, ಅಲ್ಲಿ ಶುಷ್ಕವಾಗುತ್ತೆ. ಶುಷ್ಕವಾದ ಮನಸ್ಸಿನಿಂದ ಭಗವಂತನನ್ನು ಹ್ಯಾಕೆ ಪ್ರೀತಿಸಲು ಸಾಧ್ಯ, ಅಥವಾ ಅವನ ಮನಸ್ಸಿನ ಭಗವಂತನಾದರೂ ಹೇಗೆ ಪ್ರೀತಿಸೋದಕ್ಕೆ ಸಾಧ್ಯ, ಅವನ ಮನಸ್ಸಿನಿಂದ ಅವನ ಮನಸ್ಸಿಗೆ ಈ ಭಗವಂತ ಆಕರ್ಷಿತನಾಗಿರೋದಕ್ಕೆ ಹೇಗೆ ಸಾಧ್ಯ, ಇದೆಲ್ಲ ಬೇಕಾದಷ್ಟು ವಿಚಾರಗಳಿವೆ. ಅದನ್ನು ಕೂಡ ಆಧ್ಯಾತ್ಮಿಕ ಸಾಧಕನಾಗಬೇಕು ಅಂತವನು ವಾಂಗ್ ನಿರೋಧ ಮಾಡಬೇಕು ಅಂತಿದೆ ಒಂದು ಮಾತು. ವಾಂಗ್ ನಿರೋಧ ಅಂದ್ರೆ ನಾಲ್ಕೇನು ಹತೋಟಿಗೆ ಇಟ್ಟಿರ್ಬೇಕು ಅಂತ, ತುಟಿ ಬಿಗಿಯಲ್ಲಿರ್ಬೇಕು ಅಂತ. ಅಂದ್ರೆ ಯಾವ ಮಾತನ್ನ ಆಡಬೇಕು ಅದನ್ನು ಆಡದಿರೋದಲ್ಲ, ಯಾವ ಮಾತಿನಿಂದ ಲೋಕಹಿತ ಉಂಟಾಗುತ್ತೋ ಆತ್ಮಹಿತ ಉಂಟಾಗುತ್ತೋ ಅನ್ನ ವಿಚಾರಗಳಲ್ಲಿ ಮಾತ್ರ ಮಾತಾಡಬಹುದು ಒಂದಿಷ್ಟು, ಆದರೆ ಬಾಕಿ ಉಳಿದ ಎಲ್ಲ ಅಧಿಕ ಪ್ರಸಂಗತನದ ಮಾತುಗಳನ್ನ ಒಂದೇ ಸತ್ತಿಗೆ ನಿಲ್ಲಿಸಿಬಿಡಬೇಕು. ಇದಕ್ಕೋಸ್ಕರ ಮೌನ ವ್ರತ ಹಾಕಿರೋದು. ಮೌನ ವ್ರತ, ಮೌನ ವ್ರತವನ್ನು ಆಚರಿಸಿತು ಅಂತಂದ್ರೆ ಮನಸ್ಸು ಶುಷ್ಕ ಆಗೋದಕ್ಕೂ ಅವಕಾಶ ಇರೋದಿಲ್ಲ, ಜಗಳವಾಗುವುದಕ್ಕೂ ಅವಕಾಶ ಇರುವುದಿಲ್ಲ, ಹಗಲೇ ಆಗುವುದಕ್ಕೂ ಅವಕಾಶ ಇರುವುದಿಲ್ಲ, ಗೊಂದಲ ಆಗೋದಕ್ಕೂ ಅವಕಾಶ ಇರುವುದಿಲ್ಲ. ಅಷ್ಟೇ ಅಲ್ಲ, ಮನಸ್ಸು ಶಾಂತವಾಗುತ್ತೆ. ಹೆಚ್ಚು ಮಾತನಾಡೋದ್ರಿಂದ ಮನಸ್ಸು ಹುಚ್ಚಾಗುತ್ತೆ. ಯಾರಿಗಾಗೋ ನಿಮಗೆ ಹುಚ್ಚು ಹಿಡಿತಾ ಇದೆ ಅಂತಂದ್ರೆ ಅದು ಲಕ್ಷಣಗಳಿವೆ. ಮಗನಾಗಿ ಅವ್ರು ನಿದ್ರೆ ಕಡಿಮೆ ಆಗಿರುತ್ತೆ. ಎಷ್ಟು ಪ್ರಯತ್ನ ಮಾಡೋದು ನಿದ್ರೆ ಬರೋದಿಲ್ಲ. ಎರಡನೇದಾಗಿ ಅವನು ಹೆಚ್ಚು ಮಾತಾಡ್ತಾ ಇರ್ತಾನೆ, ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ಮಾತುಗಳನ್ನೆಲ್ಲ ಆಡ್ತಾ ಇರ್ತಾನೆ. ಆದ್ರಿಂದ ಹೆಚ್ಚು ಮಾತಾಡುವ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಲೇ ಒಳ್ಳೆಯದು. ಇಂತಹ ಎಲ್ಲ ಹಲವಾರು ದೃಷ್ಟಿಯಿಂದ ಇಟ್ಕೊಂಡು ಹೇಳಿದ್ದಾರೆ ಶ್ರೀರಾಮಕೃಷ್ಣ, ವಾದದಲ್ಲಿ ತೊಡಗಬಾರದು. ಈ ವಾದ ಅದು ಎಲ್ಲಿ ಕೂಡುತ್ತೆ ಅದಕ್ಕೆ ಆಗಿಂತಲೇ ಇಲ್ಲ. ಯಾಕಂದ್ರೆ ನಾನೊಂದು ಮಾತಾಡಿದ್ರೆ ಅದು ಪ್ರತಿಯಾಗಿ ಎದುರುಗಡೆ ಇನ್ನೊಂದು ಮಾತು ಇದೇ ಇರುತ್ತೆ. ಅದಕ್ಕೆ ಉತ್ತರ ಕೊಟ್ರೆ ಅದು ಪ್ರತಿಯಾಗಿ ಮತ್ತೊಂದು ಮಾತು ಬಂದೇ ಬರುತ್ತೆ, ಅಥವಾ ಒಂದು ಹತ್ತು ಮಾತು ಬಂದ್ಬಿಡುತ್ತೆ. ಒಂದು ಮಾತಿಗೆ ಹತ್ತು ಪ್ರತಿ ಮಾತು ಬಂದ್ಬಿಡುತ್ತೆ. ಆ ಹತ್ತು ಪ್ರತಿ ಮಾತಿಗೂ ನಾವು ಹತ್ತು ಪ್ರತಿ ಉತ್ತರ ಕೊಟ್ಬಿಟ್ರೆ ಹತ್ತಲ್ಲಿ ನೂರು ಪ್ರತಿ ಮಾತು ಬಂದ್ಬಿಡುತ್ತೆ. ಆ ನೂರು ಪ್ರತಿ ಮಾತುಗಳಿಗೆ ನಾವು ಮತ್ತೆ ನೂರು ಪ್ರತಿ ಉತ್ತರ ಕೊಟ್ಟು ಅಂತಂದ್ರೆ ನೂರು ನೋಡಿ ಎಷ್ಟಾಗ್ಬೇಕು ಆಗ್ತದೆ. ನೀವೇ ನಿಧಾನಕ್ಕೆ ಹತ್ತು ಪ್ರತಿ ಉತ್ತರ ಬಂದ್ಬಿಡುತ್ತೆ ಬೇಕಾ? ಇನ್ನು ಇಷ್ಟೆಲ್ಲ ಮಾತಾಡುವ ಬೆಳಿಗ್ಗೆ ಇನ್ನು ಅವನು ದೇವ್ರ ಧ್ಯಾನ ಮಾಡೋದು ಯಾವಾಗ? ಆ ದೇವರಲ್ಲೇ ಪಕ್ಕದಲ್ಲಿ ಇಟ್ಟು ನೋಡ್ತಾ ಇರ್ತೇನೆ, ನಡೀತು ನಡೀಲಿ ನೀನು ವಾದ ಅಂತ ಅವನು ನಡೆದ್ಬಿಡ್ತಾನೆ ಅಂತ ಹೇಳ್ತಾನೆ. ಆದ್ರಿಂದ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ತಮ್ಮ ಪ್ರಿಯ ಶಿಷ್ಯನ ಮೇಲೆ ಕರುಣೆಯಿಂದ ಈ ಮುಖ್ಯ ವಿಚಾರವನ್ನ ಮನದಟ್ಟು ಮಾಡ್ತಾ ಇದ್ದಾರೆ. ಮತ್ತೆ ನೀವು ವಿಚಾರದಲ್ಲಿ ತೊಡಗಬೇಡ, ಕೊನೆಗೆ ಅವರಿಂದ ಹಾನಿ ಉಂಟಾಗುತ್ತೆ. ಎಂತ ಹಾನಿ ಅಂತಂದ್ರೆ ಗುರುಗಳು ಏನ್ ಮಾಡಕ್ ಸಾಧ್ಯವಿಲ್ಲ. ದೇವರು ಕೂಡ ಕೈಬಿಟ್ಟು ವಸ್ತು ಅಂತ ಹೇಳ್ತಾರಲ್ಲ, ದೇವ್ರು ಕೈಬಿಟ್ಟವನು ಅಂತ ದೇವರು ಕೂಡ ಕೈ ಬಿಡ್ತಾನೆ. ಅಂತ ಹಾನಿ ಉಂಟಾಗುತ್ತೆ. ಮತ್ತೆ ಈಗ ಬೇರೆ ಒಂದು ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಯಾವುದಾದ್ರೂ ಭಾವವನ್ನು ಆಶ್ರಯಿಸಬೇಕು ಅಂತ. ಇದು ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಅಂಶ. ಎಷ್ಟು ಮುಖ್ಯವಾದ ಅಂಶ ಅಂತಂದ್ರೆ ಈ ಅಂಶವನ್ನ ಕಡೆಗಣಿಸಿದ್ರಿಂದೇನೆ ಎಷ್ಟೋ ಜನ ಜಪ ಮಾಡಿ ಪ್ರಾರ್ಥನೆ ಮಾಡಿ ಸಾಧನೆ ಮಾಡಿ ಕೊನೆಗೂ ಏನು ಆಗಲಿ ನಿರಾಶರಾಗುತ್ತಾರೆ. ಕಾರಣ ಅಂತಂದ್ರೆ ಈ ಭಾವವನ್ನು ಆಶ್ರಯಿಸಿರಲಿಲ್ಲ. ಯಾವ ಭಾವ? ಒಂದೋ ಸಖಿ ಭಾವ, ಇಲ್ಲಿದ್ರೆ ದಾಸಿ ಭಾವ, ಇಲ್ಲಿದ್ರೆ ಸಂತಾನ ಭಾವ, ಅಥವಾ ವೀರ ಭಾವ, ಯಾವುದಾದ್ರೂ ಒಂದು ಭಾವ. ಭಗವಂತ ನನ್ನ ತಂದೆ ಅಂತ ಭಾವಿಸುವುದು ಒಂದು ಭಾವ, ಸಂತಾನ ಭಾವ. ಭಗವಂತ ನನ್ನ ತಾಯಿ ಅಂತ ಭಾವಿಸುವುದು ಅದು ಇನ್ನೊಂದು ಭಾವ, ಅದು ಕೂಡ ಸಂತಾನ ಭಾವವೇ. ಭಗವಂತ ನನ್ನ ಸ್ನೇಹಿತ ಅಂತ ಭಾವಿಸೋದು ಇನ್ನೊಂದು, ಭಗವಂತನನ್ನ ಸಖನನ್ನಾಗಿ ಭಾವಿಸೋದು ಅವನ ಸ್ನೇಹಿತ ಅಂತ ಭಾವಿಸ್ಬೋದು. ಇದ್ಯಾರು ಗೊತ್ತಿಲ್ಲ, ಕೈ ಮುಗಿದೊಂದೇ ಗೊತ್ತು ನಮ್ಗೆ, ಕೈ ಮುಗಿಯೋಣ. ಆದ್ರೆ ಗೊತ್ತಾ, ಏನೋ ಒಂದು ಪದ್ಯ ನೈಚ್ಛಾನುಸಂಧಾನ ಅಂತ ಹೇಳ್ತಾರಲ್ಲ ಆ ರೀತಿ ಅಂತ. ಭಗವಂತನನ್ನ ನಾವು ಸ್ನೇಹಿತನನ್ನಾಗಿಯೂ ಭಾವಿಸ್ಬಹುದು ಅಂತದ್ರ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿ ಇಲ್ಲ. ಸ್ನೇಹಿತರನ್ನ ಯಾವ ತರ ಕಂಡುಕೊಳ್ಬೇಕು? ಸ್ನೇಹಿತರನ್ನ ಯಾವುದೇ ಬಗೆಯ ಭೇದ ಭಾವ ಇಲ್ಲದೇನೆ ಸ್ವೀಕರಿಸಬೇಕಾಗುತ್ತೆ. ನನ್ನ ಅಂತರಂಗದಲ್ಲಿ ಏನೇನು ಓಡಿಬಿಟ್ಟು ಅದೆಲ್ಲ ಸ್ನೇಹಿತರ ಹತ್ರ ಹೇಳ್ಕೊಳ್ಬಹುದು. ಸ್ನೇಹ ಅಂದ್ರೆ ಅಂಧದ್ದು. ಮಕ್ಕಳು ತಮ್ಮ ತಂದೆ ತಾಯಿ ಹತ್ರ ಕೂಡ ಹೇಳದಿರತಕ್ಕಂಥ ಎಷ್ಟೋ ವಿಚಾರಗಳನ್ನ ಸ್ನೇಹಿತರ ಹತ್ರ ಹೇಳ್ತಿರ್ತಾರೆ, ಅಥವಾ ಸ್ನೇಹಿತ ಸ್ನೇಹಿತರು ಹೇಳ್ಕೊಂಡಿರ್ತಾರೆ ಪರಸ್ಪರ. ತಮ್ಮ ಹೆಂಡತಿ ಹತ್ರ ಕೂಡ ಎಷ್ಟೋ ವಿಚಾರ ಹೇಳ್ಕೊಂಡಿರಲಿಲ್ಲ, ಸ್ನೇಹಿತರ ಹತ್ರ ಹೇಳ್ಬಿಟ್ಟಿರ್ತಾರೆ. ಆ ಸ್ನೇಹ ಅಂದ್ರೆ ಅಷ್ಟು ಅದ್ಭುತವಾದಂತಹ ಒಂದು ಸಂಬಂಧ. ಭಗವಂತನೊಂದಿಗೆ ಆ ಬಗೆಯ ಸಂಬಂಧವನ್ನು ಇಟ್ಕೊಳ್ಬಹುದು. ಅರ್ಜುನ ಶ್ರೀಕೃಷ್ಣನನ್ನ ಸಖ ಭಾವದಿಂದ ನೋಡ್ಕೊಂಡಿದ್ದ. ಸಂತಾನ ಭಾವ ಶ್ರೀರಾಮಕೃಷ್ಣ ಮುಂದುವರೆಸ ಹೇಳ್ತಾರೆ, ನನ್ನದು ಸಂತಾನ ಭಾವ, ನನ್ನ ಮಗು ಜಗನ್ಮಾತೆ ನನ್ನ ತಾಯಿ, ಅದರ ಭಾವ ಇದು ಸಂತಾನ ಭಾವ. ಈ ಭಾವವನ್ನ ನೋಡಿದೊಡನೆ ಮಾಯಾ ದೇವಿ ದಾರಿ ಬಿಟ್ಟು ನಿಂತುಕೊಳ್ತಾರೆ ಲಜ್ಜೆ ಕೊಟ್ಕೊಂಡು ಅಂತ ಹೇಳ್ತಾರೆ ಶ್ರೀರಾಮ. ಬಹಳ ಸ್ವರ್ಥ ಇದೆ ಮನ. ಮಾಯೆ ಮಗುವಿನ ಮುಂದೆ ತನ್ನ ಮಾಯೆಯನ್ನು ಹಳ್ಳಾಗಲು. ಮಾಯೆ ಅಂತಂದ್ರೆ ಬಗೆ ಬಗೆಯಿಂದ ನಮ್ಮ ಮನಸ್ಸನ್ನ ಬೆಡಗು ಬಯಸುವವಳು ಅಂತ. ಬಗೆ ಬಗೆಯಿಂದ ಬೆಡಗು ಬಯಸುವವಳು, ಮಂಕು ಕವಿಸುವವಳು ಅಂತ. ನಾವು ಮಗು ಆಗಿಬಿಟ್ರೆ ಅವಳು ದಾರಿ ಬಿಟ್ಟು ಅಕ್ಕಡೆಗೆ ಹೋಗಿ ಕೂತಾಳಂತೆ ಆ ಮಾಯಾದೇವಿ. ಮಾಯಾದೇವಿ ಜಗತ್ ಮಾತೆಯ ಒಂದು ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅದು. ಅದು ಕೂಡ ಲಕ್ಷ್ಯ ಪಟ್ಕೊಂಡು ಅಕ್ಕಡೆ ಹೋಗುತ್ತೆ ಅಂತ ಒಂದು ಮಾತು ತುಂಬಾ ಸ್ವಾರಸ್ಯವಾಗಿದೆ. ಸಾಮಾನ್ಯವಾಗಿ ಹರಿಯರ ಮಕ್ಕಳ ಮುಂದೆ ಆ ಒಂದು ನಾಯಿ ನಾಯಿ ಎಲ್ಲರನ್ನು ಕಂಡು ಹೊಗಳುತ್ತೆ. ಅಲ್ಲಿ ಮಕ್ಕಳನ್ನ ಪುಟ್ಟ ಪುಟ್ಟ ಮಕ್ಕಳನ್ನ ಎದುರಾಗ್ಬಿಟ್ರೆ ನಾಚಿಕೊಂಡು ಅಕ್ಕರೆ ಹೊರಟೋಗ್ಬಿಡ್ತೀವಿ. ನಾನು ಏನ್ ಮಾಡೋದು, ನನಗೆ ತೊಂದರೆ ಆಗಬಾರದು ಅಂತ ಅಕ್ಕರೆ ಹೊರಟೋಗ್ಬಿಡ್ತೀವಿ. ಅದೇ ರೀತಿ ಹಸುಗಳು ಕೂಡ, ಅದೇ ರೀತಿ ಬೇರೆ ಪ್ರಾಣಿಗಳು ಕೂಡ ಎಳೇ ಮಕ್ಕಳನ್ನ ಯಾರು ತೊಂದರೆ ಕೊಡೋಕೋಗುವುದಿಲ್ಲ. ಇನ್ನು ನದಿ ತೋಳಗಳ ಕತೆ ಬೇರೆ ಅದಕ್ಕಾಗ್ಬಿಡುತ್ತೆ. ಆ ವಿಚಾರ ಮತ್ತೆ ಅದು ಕೂಡ ತೋಳ ಕೂಡ ಒಂದು ಸಾಕಿದ ಮಗು, ತೋಳ ಸಾಕಿದ ಮಗು ಅಂತ ಒಂದು ಮಾತಿದೆ. ಒಂದು ಮಗು ಕಳೆದೋಗಿ ಆ ತೋಳ ಅದನ್ನು ಸಾಕೊಂಡು ಅದಕ್ಕೆ ಮಾಂಸವನ್ನು ಕೊಟ್ಟು ತನ್ನ ತಂದೆ ಅದನ್ನು ಬೆಳೆಸಿಬಿಟ್ಟಿತ್ತು. ಅದು ಕೂಡ ತೋಳ ಮನುಷ್ಯ ಆಗಿಬಿಟ್ಟರು. ಆ ಕಥೆ ವರ್ತಮಾನ ಬದುಕಲ್ಲಿ ಬಂದಿದೆ. ಅಂತೂ ಮಕ್ಕಳ ವಿಷಯದಲ್ಲಿ ಈ ಮಾಯಾದೇವಿ ಏನು ಆಟ ಆಗಲು ಅಂತ ಮಾತನ್ನ ಹೇಳಿದ್ದು ತುಂಬಾ ಗಮನೀಯವಾದಂತಹ ಅಂಶ. ಒಳಗೆ ಲಜ್ಜೆ ಆಗಿಬಿಡುತ್ತಂತೆ, ಇವನಿಗೆ ತಪ್ಪ, ಇವನಿಗೇನಪ್ಪ ನಾನು ಮಾತು ಕಲಿಯೋದು ಅಂತ. ಬಳಿಕ ಮುಂದುವರೆಸಿ ಹೇಳ್ತಾರೆ, ಆ ಹಲವಾರು ಭಾವಗಳಲ್ಲಿ ಈ ವೀರ ಭಾವ ಅಂತಕ್ಕಂಥ ಒಂದು ತಾಂತ್ರಿಕರ ಭಾವ, ಅದೆಲ್ಲ ತಾಂತ್ರಿಕ ಸಾಧನೆಗೆ ಸಂಬಂಧಪಟ್ಟಂತಹ ಭಾವ ವೀರ ಭಾವ. ಅದು ಗಂಡು ಹೆಣ್ಣುಗಳ ಒಂದು ಜೊತೆ ಜೊತೆಯಾಗಿ ಗಂಡು ಹೆಣ್ಣು ಸೇರಿಕೊಂಡು ಸಾಧನೆ ಮಾಡತಕ್ಕಂಥ ಒಂದು ಒಂದು ವಿಶೇಷವಾದ ತಾಂತ್ರಿಕ ಸಾಧನೆ ಅದು. ಅಲ್ಲಿ ಈ ಪಶು ಭಾವ, ವೀರ ಭಾವ ಮತ್ತು ದೈವೀ ಭಾವ ಅಂತ ಮೂರು ಭಾವಗಳು ಬರುತ್ತವೆ. ಅದಕ್ಕೆ ಪಶು ಭಾವ ಅತ್ಯಂತ ನಿಕೃಷ್ಟವಾದ್ದು, ವೀರ ಭಾವ ಮಧ್ಯಮದ್ದು, ಕೊನೆಯ ದೈವೀ ಭಾವ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ತಾತ್ವಿಕವಾದದ್ದು. ಈ ಮಾತನ್ನು ಹೇಳುವಾಗ ಶ್ರೀರಾಮ ಹೇಳ್ತಾರೆ, ವೀರ ಭಾವ ಬಹಳ ಕಠಿಣ. ಶಾಸ್ತ್ರರು ಹಾಗೂ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತಹ ಭಾವಗಳು ಈ ಭಾವವನ್ನು ಆರೋಪಿಸಿಕೊಳ್ತಾರೆ. ಆದರೆ ಇದರಲ್ಲಿ ನೇರವಾಗಿರುವುದು ಬಹಳ ಕಠಿಣ. ನೇರವಾಗಿರು ಅಂದರೆ ರುಜುವಾಗಿರುವುದಿಲ್ಲ, ಅದು ಹೆಣ್ಣು ಗಂಡ ಸಂಪರ್ಕ ಆಗೋಗ್ಬಿಡುತ್ತೆ ಹೇಗೋ. ಏಕೆಂತಂದ್ರೆ ಹೆಣ್ಣು ಗಂಡು ಜೊತೆ ಜೊತೆಯಾಗಿ ಇಟ್ಕೊಂಡು ಸಾಧನೆ ಮಾಡತಕ್ಕಂಥದ್ದು, ಜೊತೆ ಜೊತೆಯಾಗಿದ್ದು ಕೂಡ ಮನಸ್ಸನ್ನ ಆ ಒಂದು ದೈಹಿಕ ಭಾವನೆಗೆ ಇಳಿಸದಂತೆ ನೋಡ್ಕೊಳ್ಬೇಕು. ಹತ್ತಿರದಲ್ಲೇ ಇರಬೇಕು ಮನಸ್ಸು ಮಾತ್ರ. ಹೇಗೆಂದ್ರೆ ಉದಾಹರಣೆಗೆ ಬೆಣ್ಣೆ, ಬೆಣ್ಣೆ ಬೆಂಕಿ ಹತ್ತಿರದಲ್ಲೇ ಇರಬೇಕು ಕರ್ಬಾರ್ದು ಅಂತ ಹೇಳಿದ ಹಾಗೆ ಅಲ್ಲಿ ಹ್ಯಾಕ್ ಬರದೇ ಇರೋದು ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ನೇರವಾಗಿರೋದು ಬಹಳ ಕಠಿಣ ಅಂತ. ಮತ್ತೆ ಇವೆ ಶಾಂತ ಭಾವ, ದಾಸ್ಯ ಭಾವ, ಸತ್ಯ ಭಾವ, ವಾತ್ಸಲ್ಯ ಭಾವ, ಮಧುರ ಭಾವಗಳು. ಮಧುರ ಭಾವದಲ್ಲಿ ಎಲ್ಲವೂ ಸೇರ್ಪಡಿವೆ, ಶಾಂತ, ದಾಸ್ಯ, ಸತ್ಯ, ವಾತ್ಸಲ್ಯ. ಈಗ ಮಾಸ್ಟರ್ ಮತ್ತೆ ಹೇಳ್ತಾರೆ ನಿನಗೆ ಇವುಗಳಲ್ಲಿ ಯಾವ್ದು ಹಿಡಿಸುತ್ತೆ? ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ ನನಗೆ ಎಲ್ಲವೂ ಹಿಡಿಸುತ್ತೆ. ಹಾಗೆ ಶ್ರೀರಾಮಶ್ ಹೇಳ್ತಾರೆ ಎಲ್ಲ ಭಾವಗಳು ಸಿದ್ಧ ಅವಸ್ಥೆಯಲ್ಲಿ ಮಾತ್ರ ಹಿಡಿಸುತ್ತವೆ. ಆ ಅವಸ್ಥೆಯಲ್ಲಿ ಕಾಮಗಂಧ ದೇಶ ಮಾತ್ರವೂ ಇರದು. ವೈಷ್ಣವ ಶಾಸ್ತ್ರದಲ್ಲಿ ಇದೆ ಚಂಡೀರಾಸನ ಮತ್ತು ರಾಜಕೀಯ ಅಂದ್ರೆ ಅಗಸ್ಪ್ರೀತಿಯ ಕಥೆ. ಅವರ ಪ್ರೀತಿ ಕಾಮಗಂಧ ವಿಹೀನವಾಗಿತ್ತು ಅಂತ ಹೇಳ್ತಾರೆ. ಸಾಮಾನ್ಯ ಸಾಧಕರಿಗೆ ಯಾವುದಾದ್ರೂ ಒಂದು ಭಾವವನ್ನು ಆಶ್ರಯಿಸಿಕೊಂಡು ಮಾಡುವಲ್ಲಿ ಮಾತ್ರವೇ ಸಾಮರ್ಥ್ಯ ಇರುವುದು ಮತ್ತು ಅದರಲ್ಲಿ ಮಾತ್ರವೇ ಇಷ್ಟವಾಗುವುದು. ಆದರೆ ಇಲ್ಲಿ ಮಾಸ್ಟರ್ ಭಾಷೆ ಹೇಳ್ತಾ ಇದ್ದಾನೆ ನನಗೆಲ್ಲ ಭಾವಗಳು ರಚಿಸುತ್ತವೆ ಇಷ್ಟ ಆಗುತ್ತವೆ ಅಂತ. ಹಾಗೆಲ್ಲರೇ ಶ್ರೀರಾಮಕೃಷ್ಣ ಹೇಳ್ತಾರೆ ಎಲ್ಲ ಭಾವಗಳು ಯಾರಿಗೆ ಬಿಡಿಸುತ್ತವೆ ಅಂದ್ರೆ ಯಾರು ಸಿದ್ಧನಾಗಿದ್ದಾನೋ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೋ ಅವನಿಗೆ ಮಾತ್ರವೇ ಇಲ್ಲಿ ಮಾಸ್ಟರ್ಭಾಷೆಯಲ್ಲಿ ಎಲ್ಲ ಹಿಡಿದಿರ್ತದೆ. ಅಂದಮೇಲೆ ಅವನಿಗೆಲ್ಲ ಸಾಕ್ಷಾತ್ಕಾರ ಆಗಿರಬೇಕು ಅಂತ ಅರ್ಥವೇನು ಅಲ್ಲ. ಆದರೆ ಅವನ ಮನೋಭಾವ ಆ ಥರದ್ದು ಅಂತ, ಅದು ಎಲ್ಲ ಭಾವಗಳು ಸಮಾನವಾಗಿ ಎಲ್ಲರಿಗೂ ಒಪ್ಪಿಗೆ ಆಗುವುದು ಯಾವಾಗ ಅಂತಂದ್ರೆ ಅವರಿಗೆ ಸಾಕ್ಷಾತ್ಕಾರ ಆಗಿರಬೇಕು. ಆ ಸಿದ್ಧರ ಅವಸ್ಥೆಯಲ್ಲಿ ಅಂದ್ರೆ ಸಾಕ್ಷಾತ್ಕಾರದ ಅವಸ್ಥೆಯಲ್ಲಿ ಕಾಮಗಂಧ ಲೇಷ ಮಾತ್ರವೂ ಇರದು. ಕಾಮಗಂಧ ಈ ಶಬ್ದ ನೋಡಿ, ಇದೆಲ್ಲ ನಾನು ಕೇಳೇ ಇಲ್ಲ. ಕಾಮ ಅನ್ನೋದು ಬಹಳ ಸ್ಥೂಲವಾಗಿ ವ್ಯಕ್ತವಾಗ್ತಾ ಇರುತ್ತೆ ಜನರಲ್ಲಿ. ಕೆಲವರಂತೂ ಶ್ರೀರಾಮಕೃಷ್ಣ ಭಾಷೆ ಹೇಳೋದಿದ್ರೆ ಕೋಣನಷ್ಟು ಸಂಸ್ಕಾರಗಳಿರುತ್ತವೆ ಅಂತ. ಆ ಕಾಮಭಾವ ಅನ್ನೋದು ಈ ಗುತ್ತಿಗೆವರೆಗೆ ಇರುತ್ತದೆ. ಇಲ್ಲಿ ಏನು ಹೇಳಲಾಗಿದೆ, ಆ ಸಿದ್ಧಾವಸ್ಥೆಯಲ್ಲಿ ಕಾಮಗಂಧವೂ ಇರೋದಿಲ್ಲ ಅಂತ. ಅಂದ್ರೆ ಅವನು ಯಾರು ಸಾಧಕ ಸಿದ್ಧನಾಗಿರ್ತಾನಲ್ಲ ಅವರಿಗೆ ಎಂಥ ಸುದ್ರೂಪಿ ಅಂತ ಸ್ತ್ರೀ ಎದುರುಗಡೆ ಬಂದರೂ ಕೂಡ ಕಾಮದ ಅಲೆ, ಒಂದು ಪ್ರಾರಂಭದ ಅಲೆ ಕೂಡ ಅವನ ಮನಸ್ಸಲ್ಲಿ ಎದ್ದಿರೋದಿಲ್ಲ ಅಂತ ತಾತ್ಪರ್ಯ. ಅದೇ ಕಾಮಗಂಧ ಅಂತ ಹೇಳಿದೆ. ಹಾಗಿರುವಾಗ ಆ ಸಿದ್ಧನ ಮನಸ್ಸು ಎಷ್ಟು ಶುದ್ಧ ಅಂತದ್ದು ಗೊತ್ತಾಗುತ್ತೆ. ಆ ಶುದ್ಧ ಸ್ಥಿತಿಗೆ ನಾವು ಎಷ್ಟು ಮಟ್ಟಿಗೆ ಎಷ್ಟು ಹೋಗ್ಬೇಕಾಗುತ್ತೆ, ಎಷ್ಟು ಒಂದು ಹೋರಾಟ ಇರುತ್ತೆ ಅಂತ ಒಂದು ಕಲ್ಪನೆ ಕೂಡ ಆಗುತ್ತೆ ಈ ಮಾತಿನಿಂದ. ಇರಲಿ, ಇದರ ಸುಮ್ಮನೆ ತಿಳ್ಕೊಳ್ಬೇಕಾದಂತ ಅಂಶ, ಒಂದೇ ಸಲಕ್ಕೆ ಯಾರು ಕೂಡ ಇದರ ಪ್ರಯತ್ನಕ್ಕೆ ಹೋಗಬಾರದು ಅಂತ ಕೂಡ ನಾನು ನಿನ್ನೆ ಉಪನ್ಯಾಸದಲ್ಲಿ ಕೂಡ ಹೇಳಿದೆ. ಹಾಗೆಲ್ಲ ಮಾಡಕ್ಕೋದ್ರೆ ಏನಾಗುತ್ತೆ, ಕಷ್ಟ ಒಳಗೆ ಹೋಗ್ಬಿಟ್ಟು ಆಮೇಲೆ ಅನಾಹುತ ಆಗೋಗ್ಬಿಡುತ್ತೆ. ಅದನ್ನೆಲ್ಲನ ಉದಾತ್ತೀಕರಿಸಿಕೊಳ್ಬೇಕು. ನಿಗ್ರಹ ನಿಗ್ರಹ ಅಂತ ಶಿಕ್ಷಕ ಮಾತು ಹೇಳ್ತಾ ಇರ್ತಾರೆ. ನಿಗ್ರಹ ಒಳ್ಳೆಯದಲ್ಲ, ಉದಾತ್ತೀಕರಣ ಅದನ್ನ ಭಗವಂತನ ಕಡೆ ತಿಳಿಸ್ಬೇಕು. ಐದು ಇಂದ್ರಿಯಗಳ ಚಲನೆಯನ್ನು ಕೂಡ ಭಗವಂತನ ಕಡೆ ಹೆದರಿಸ್ತಾ ತಿಳಿಸ್ತಾ ಅದನ್ನು ಉದಾತ್ತೀಕರಿಸಬೇಕು. ಸಬ್ಲಿಮೇಷನ್, ನಾಟ್ ಕಂಟ್ರೋಲ್. ಅದು ಕಂಟ್ರೋಲ್ ಮಾಡೋದಲ್ಲ, ಅದನ್ನ ಸಬ್ಲಿಮೇಟ್ ಮಾಡ್ತಕ್ಕಂತ ಉದಾತ್ತೀಕರಣ. ಅದಕ್ಕೆ ಉನ್ನತವಾದಂತಹ ಗತಿಯನ್ನು ಕೊಡಬೇಕು. ಯಾವುದಕ್ಕೆ? ಕಾಮಕ್ಕೆ. ಈ ಕಾಮ ಅದು ಹರಿದು ಹೋಗುವಂತಹ ಸ್ವಭಾವ ಉಳ್ಳದು, ಮನಸ್ಸನ್ನ ತನ್ನ ಕಡೆಗೆ ಹರಿಸಿಕೊಳ್ಳುತ್ತೆ. ಕಾಮವನ್ನು ಅನುಸರಿಸಿ ಮನಸ್ಸು, ಮನಸ್ಸನ್ನ ಅನುಸರಿಸಿ ಕಾಮ. ಈಗ ಹರಿದು ಹೋಗ್ತಾ ಇರುವಾಗ ಅದು ಸಾಮಾನ್ಯವಾಗಿ ಅಧೋಗಾಮಿಯಾಗಿ ಹರಿದು ಹೋಗುವಂತಹದ್ದೇ ಅದು ಸ್ವಭಾವ. ಅದನ್ನು ಊರ್ಧ್ವಗಾಮಿಯಾಗಿ ಹರಿಸುವಂತಹದ್ದೇ ಸಾಧನೆ. ಹೀಗೆ ಅದಕ್ಕೆ ಊರ್ಧ್ವ ಮುಖವನ್ನು ಕೊಡಬೇಕು. ಆ ಮೂಲಕ ಕಾಮಗಂಧ ರಹಿತವನ್ನಾಗಿ ಮಾಡಬೇಕು ಅಂತ ಸಿದ್ಧರ ಸ್ಥಿತಿ ಆ ರೀತಿಯಲ್ಲಿ ಇರುತ್ತೆ. ಮತ್ತೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಸಿದ್ಧರ ಅವಸ್ಥೆಯಲ್ಲಿ ಪ್ರಕೃತಿ ಭಾವ ಇರುತ್ತೆ. ಪ್ರಕೃತಿ ಭಾವ ಸಾಧಕನಿಗೆ ತಾನು ಪುರುಷ ಅನ್ನುವ ಬೋಧಿಯೇ ಇರದು. ಇದು ಇನ್ನೊಂದು ಅದ್ಭುತವಾದ ವಿಚಾರ. ಅವನು ತನ್ನ ಪ್ರಕೃತಿಯನ್ನು ತಿಳ್ಕೊಳ್ತಾನಂತೆ, ಪುರುಷ ಅಂತ ತಿಳ್ಕೊಳ್ಳೋದಿಲ್ಲವಂತೆ. ಉದಾಹರಣೆ ಕೊಡ್ತಾರಂತೆ, ಮೀರಾಬಾಯಿ ಹೆಂಗಸಾಸರಿಂದ ಸನಾತನ ಗೋಸ್ವಾಮಿ ಆಕೆಗೆ ಭೇಟಿ ಕೊಡೋದಕ್ಕೆ ಒಪ್ಪಲಿಲ್ಲ. ಆಗ ಆಕೆ ಆತನಿಗೆ ಉತ್ತರ ಬರಪಡಿಸಿದ್ಲು, ಬೃಂದಾವನದಲ್ಲಿ ಶ್ರೀಕೃಷ್ಣನೊಬ್ಬನೇ ಏಕಮಾತ್ರ ಪುರುಷ, ಉಳಿದವರೆಲ್ಲರೂ ಆ ಪುರುಷನ ದಾಸಿಯರು. ಅಂಥದ್ದರಲ್ಲಿ ತಾವು ಒಬ್ಬ ಪುರುಷ ಎಂಬ ಅಭಿಮಾನ ಇಟ್ಕೊಂಡಿರೋದು ಸರಿಯಾಗಿದೆಯೇನೋ ಅಂತ. ಪುರುಷ ಸ್ತ್ರೀ, ಪುರುಷ ಪ್ರಕೃತಿ, ಈ ಭಾವ ನಮ್ಮಲ್ಲಿ ರೂಢಿಯಾಗಿದೆ. ಆದ್ದರಿಂದ ಪುರುಷರು ತಮ್ಮನ್ನ ಪುರುಷರು ಅಂತ ಭಾವಿಸ್ತಾರೆ, ಸ್ತ್ರೀಯರು ತಮ್ಮನ್ನ ಸ್ತ್ರೀ ಅಂತ ಭಾವಿಸ್ತಾರೆ. ಸ್ತ್ರೀಯರು ತಮ್ಮನ್ನ ಸ್ತ್ರೀ ಅಂತ ಭಾವಿಸುವಾಗ ಕೂಡ ಅಲ್ಲಿ ಆ ಮಾನುಷ ಭಾವ ಅಥವಾ ಪುರುಷ ಭಾವ ಇದೆ ಅಂತಲೇ ಅರ್ಥ. ಆದರೆ ಭಗವಂತನಿಗೆ ದಾಸಿಯರು ತಾವು ಅನ್ನುವ ಭಾವ ಬರಬೇಕಾದ್ದು ಬಹಳ ಮುಖ್ಯ. ಇಲ್ಲಿ ಪುರುಷರು ಆ ಭಾವವನ್ನು ಆಶ್ರಯಿಸಬೇಕಾಗುತ್ತೆ, ಸ್ತ್ರೀಯರು ಆ ಭಾವವನ್ನು ಆಶ್ರಯಿಸಬೇಕಾಗುತ್ತೆ. ಪುರುಷ ಅಂದ್ರೆ ಪರಮ ಪುರುಷ ಒಬ್ಬನೇ, ಪರಮಾತ್ಮ ಒಬ್ಬನೇ ಪುರುಷ. ಬಾಕಿ ಉಳಿದದ್ದೆಲ್ಲವೂ ಕೂಡ ಪ್ರಕೃತಿ ಅವನಿಗೆ ಅಧೀನ. ಸಾಕ್ಷಾತ್ಕಾರವಾದ ಮೇಲೆ ಎಂಥ ಚಿಂತನೆ ಆದರೂ ಕೂಡ ಅವನು ಪುರುಷನಾಗಿ ಉಳಿಯುವುದಿಲ್ಲ, ಅವನು ಪ್ರಕೃತಿ. ಪ್ರಕೃತಿ ಭಾವದಲ್ಲಿರ್ತಾನು ಪರಮಾತ್ಮ, ಒಬ್ಬನೇ ಪುರುಷನಾಗ್ತಾನೆ. ಮೀರಾಬಾಯಿ ಉದಾಹರಣೆ ಬಹಳ ಸ್ವಾರಸ್ಯವಾಗಿದೆ. ಮೀರಾಬಾಯಿಗೆ ಆ ಸನಾತನ ಗೋಸ್ವಾಮಿಯನ್ನ ದರ್ಶಿಸಬೇಕು ಅಂತ ಇಷ್ಟವಾಗುತ್ತೆ. ಅದಕ್ಕೆ ಆತ ಒಂದು ಸಾಧು ಸನ್ಯಾಸಿ. ಆಮೇಲೆ ಮೀರಾಬಾಯಿಯು ಕೂಡ ದೊಡ್ಡ ಸಾಧುಕಿ. ಆ ಸುದ್ದಿಗಾರನೇ ತಿಂದರೂ ಅಲ್ಲಿಂದ ಕೇಳಬಹುದು. ಸಾಮಾನ್ಯವಾಗಿ ಸಾಧುಗಳಿಗೆ ಇನ್ನೊಬ್ಬ ಸಾಧುವನ್ನ ನೋಡ್ತಕ್ಕಂಥದ್ದು, ನೋಡುವಂತಹ ಒಂದು ಭಾವನೆ ಬರೋದು ಸಹಜ. ವೃಂದಾವನದಲ್ಲೇ ಇರ್ತಕ್ಕಂತಹ ಆ ಸಾಧುವನ್ನು ನೋಡಬೇಕು ಅಂತ ಇಷ್ಟಪಟ್ಟಾಗ ಆ ಸನ್ಯಾಸಿಯಾದಂತಹ ಸನಾತನ ಗೋಸ್ವಾಮಿ ಬಹಳ ಸ್ಟ್ರಿಕ್ಟ್ ಅಂದ್ರೆ ಏನು ಹೆಂಗ್ರ ಮುಖವನ್ನೇ ನೋಡೋದಿಲ್ಲ ಅಂತ ಹೊರತ ದೊಡ್ಡವನು. ಆದ್ರಿಂದ ಮೀರಾಬಾಯಿ ಅವಕಾಶ ಕೊಡಲಿಲ್ಲ. ಬಾಕಿ ಉಳಿದ ಸ್ತ್ರೀಯರನ್ನ ನೋಡುವುದಿಲ್ಲ ತಾನು ಹೇಳಿದ್ರೆ ಆ ಸ್ತ್ರೀಯರು ಪಾಪ ಏನೋ ಇರ್ಬೋದು, ಜಾತಕ ನಾವು ಹೊರಗಡೆ ಹೋಗೋದು, ಇನ್ನೂ ಈ ಭೇದ ಬುದ್ಧಿ ಅಡಿಯಿಲ್ಲ ಅಂತ ಅಂತೀನಿ ಕೆಲವು ದಿವಸ ಮಾಡಬಹುದು. ಪಾಪ ಅವರು ಸಾಧ್ಯ ಅವ್ರು ಮಾಡ್ಕೊಂಡು ಒಳ್ಳೆಯ ಅಂತ ಸುಮ್ಮನೆ. ಆದ್ರೆ ಮೀರಾಬಾಯಿ ಪ್ರತ್ಯುತ್ತರ ಬರಲ್ಪಡ್ತಾರೆ. ಈ ವೃಂದಾವನದಲ್ಲಿ ಕೃಷ್ಣ ಒಬ್ಬನೇ ಪುರುಷ ಆಗಿರುವಾಗ ಇನ್ನೊಬ್ಬ ಪುರುಷ ಏನು ಬಂದ್ರೆ ಇವರು ಆಗ ಸನಾತನ ಗೋಸ್ವಾಮಿಗೆ ಜ್ಞಾನೋದಯವಾಗುತ್ತೆ. ಅವರು ಮೀರಾಬಾಯಿಗೆ ದರ್ಶನಕ್ಕೆ ಅವಕಾಶ ಕಲಿಸಿಕೊಡ್ತಾರೆ ಅಂತ ಕಥೆ ಬರುತ್ತೆ. ಅಂತೂ ಇಲ್ಲಿ ಆ ಮೀರಾಬಾಯಿಯ ಉದಾಹರಣೆಯನ್ನು ಕೊಡೋದ್ರ ಮೂಲಕ ಶ್ರೀರಾಮಕೃಷ್ಣರು ಪ್ರತಿಯೊಬ್ಬ ಇದ್ದನೂ ಕೂಡ ಅತಿಥಾವಸ್ಥೆಯಲ್ಲಿ ಪ್ರಕೃತಿ ಭಾವದಲ್ಲಿರುತ್ತಾನೆ ಅಂತ, ಭಗವಂತನಿಗೆ ಅಧೀನನಾಗಿರ್ತಾನೆ ಅಂತ ಮಾಸ್ಟರ್ ಮಾಷಿಯನ್ನು ಬರುತ್ತಾನೆ. ಈಗ ಮುಚ್ಚಂದೆ ಮಾಸ್ಟರ್ ಮಾಷಿಯ ಪರಮಹಂತರ ಹತ್ರ ಕೊಟ್ಟಿದ್ದಾನೆ ಸಮಾಚಾರ ಬಂತು, ಕೇಶವ ಸೇನನ ರೋಗ ಬಲಗೊಂಡಿದೆ ಅಂತ. ಆತನ ಮಾತೆತ್ತಿ ಈಗ ಪರಮಹಂಸರು ಬ್ರಾಹ್ಮ ಸಮಾಜದ ವಿಷಯವಾಗಿ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣ ಮಾಸ್ಟರ್ ಹೇಳುತ್ತಿದ್ದಾರೆ ನೋಡು, ಅವರು ಅಲ್ಲಿ ಕೇವಲ ಉಪನ್ಯಾಸ ಕೊಡೋದನ್ನೆಯೋ ಅಥವಾ ಧ್ಯಾನವನ್ನು ಮಾಡ್ತಾರೆ, ಅವರು ತಮ್ಮ ಆರಾಧನೆಯನ್ನ ಉಪಾಸನೆ ಅಂತ ಕರೀತಾರೆ ಅಂತ ಹೇಳಿದ್ದೇನೆ. ಬರೀ ಭಾಷೆ ಕೊಡೋದು ಒಂದೇನೋ ಅಥವಾ ಧ್ಯಾನವನ್ನು ಏನಾದರೂ ಮಾಡ್ತಾರೋ ಅಂತ ಮಾಸ್ಟರ್ ಮಾಡಿ ಕೇಳಿಸಿಕೊಡ್ತಾ ಇದ್ದಾರೆ. ಬಳಿಕ ಶ್ರೀರಾಮ ಹೇಳ್ತಾರೆ, ಕೇಶವ ಚಂದ್ರಸೇನ ಹಿಂದೆ ಕ್ರೈಸ್ತ ಧರ್ಮದ ಮತ್ತು ಕ್ರಿಸ್ತರ ದೃಷ್ಟಿಕೋನದ ಸಂಬಂಧವಾಗಿ ಬಹಳ ಚಿಂತಿಸ್ತಾ ಇದ್ದ, ಅಂದ್ರೆ ಚಿಂತನೆ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಮತ್ತೆ ಅದಕ್ಕೆ ಮುಂಚಿನಿಂದಲೂ ಕೂಡ ದೇವೇಂದ್ರನಾಥ ಠಾಕೂರ್ನ ಸಮಾಜದ ಅನ್ಯಾಯಿ ಆಗಿದ್ದ ಆತ ಅಂತ ಹೇಳಿದಾಗ ಮಾಸ್ಟರ್ ಮಾಸ್ಟರ್ ಹೇಳ್ತಾನೆ, ಕೇಶವ ಬಾಬು ಮುಂಚಿನಿಂದಲೂ ಇಲ್ಲಿ ಬರ್ತಾ ಇದ್ದಿದ್ರೆ ಆತ ಸಮಾಜ ಸುಧಾರಣೆಯ ಸಂಬಂಧವಾಗಿ ಇಷ್ಟೊಂದು ವ್ಯಕ್ತನಾಗ್ತಿರಲಿಲ್ಲ. ಜಾತಿ ಭೇದ ನಿರ್ಮೂಲ ಮಾಡುವಂತಹದ್ದು, ವಿಧವಾ ವಿವಾಹ, ಅಂತರ ಜಾತಿಯ ವಿವಾಹ, ಸ್ತ್ರೀ ಶಿಕ್ಷಣ, ಹೇ ಮೊದಲಾದ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಬಹಳವಾಗಿ ಮಗ್ನನಾಗಿ ಬಿಡ್ತಿರಲಿಲ್ಲ ಅಂತ ಮಾಸ್ಟರ್ ಮಾಷೆ ಹೇಳ್ತಾ ಇದ್ದೆ. ಶ್ರೀರಾಮಕೃಷ್ಣ ಸಮಾಜಕ್ಕೆ ಆ ಮಾಸ್ಟರ್ ಮಾಷೆ ಮೊದಲೇ ಬಂದಿರಬೇಕಾಗಿತ್ತು. ಅವನು ಮೊದಲೇ ಅಲ್ಲಿಗೆ ಬ್ರಾಹ್ಮ ಸಮಾಜ ಹೋದ್ರಿಂದ ಈ ಸಮಾಜ ಸುಧಾರಣೆ, ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ, ಸ್ತ್ರೀ ಶಿಕ್ಷಣ, ಹೇ ಬರಲಾದಂತಹ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಅವನು ತೊಡಗಿಸಿಕೊಂಡ, ನಿಮ್ಮಲ್ಲಿಗೆ ಬಂದಿದ್ರೆ ಅವನು ದೊಡ್ಡ ಭಕ್ತನಾಗ್ತಾ ಇದ್ದ, ದೊಡ್ಡ ಸಿದ್ಧನಾಗ್ತಾ ಇದ್ದ ಅಂತ ನಮ್ಮ ರೀತಿಯಲ್ಲಿ ಮಾತಾಡ್ತಾನೆ ಮಾಸ್ಟರ್ ಮಾಷಿ. ಆಗ ಶ್ರೀರಾಮ ಹೇಳ್ತಾರೆ, ಕೇಶವ ಈಗ ಕಾಲಿಯನ್ನು ಹೋಗ್ತಾನೆ, ಚಿನ್ಮಯಿ ಕಾಲಿಯನ್ನ ಆದ್ಯಾಶಕ್ತಿ ಕಾಲಿಯನ್ನ ಹೋಗ್ತಾ ಇದ್ದಾನೆ. ಇದು ಅಲ್ಲದೆ ತಾಯಿ ತಾಯಿ ಅಂತ ಹೇಳ್ತಾ ನಾನು ನೋಡಕ್ಕೆ ಚಿಂತನೆ ಮಾಡ್ತಾನೆ. ಒಳ್ಳೆಯದು ಏನು ಈ ಬ್ರಾಹ್ಮ ಸಮಾಜ ಮುಂದೆಯೂ ಒಂದು ಸಮಾಜ ಸುಧಾರಕ ತಂಡವಾಗಿ ಇತ್ತು ಹೇಗೋ. ಆಗ ಮಾಸ್ಟರ್ ಮಾಷ್ ಹೇಳ್ತಾನೆ, ಈ ದೇಶದ ಮಣ್ಣಿನ ಗುಣನೆಯೇ ಬೇರೆ, ಯಾವುದು ಸತ್ಯವಾದದ್ದು ಅದು ಮಾತ್ರ ಉಳಿದುಕೊಳ್ಳುತ್ತೆ ಅಂತ. ಆಗ ಶ್ರೀರಾಮ ಹೇಳ್ತಾನೆ, ಹೌದು ನಿಜ, ಸನಾತನ ಧರ್ಮ ಅಂದ್ರೆ ಋಷಿಗಳು ಬೋಧಿಸಿರ್ತಕ್ಕಂತಹ ಧರ್ಮ ಮಾತ್ರ ಉಳಿದುಕೊಳ್ಳುತ್ತೆ. ಆದ್ರೆ ಬ್ರಾಹ್ಮ ಸಮಾಜ ಮತ್ತು ಅದರಂತಹ ಸಂಪ್ರದಾಯಗಳು ಇದೆಯಲ್ಲ ಅವುಗಳು ಕೂಡ ಅದಕ್ಕೂ ಸ್ವಲ್ಪವಾಗಿ ಬದುಕೊಂಡಿರುತ್ತವೆ, ಎಲ್ಲವೂ ಭಗವದ್ ಇಚ್ಛೆಯಂತೆ ಉದ್ಭವಿಸುತ್ತವೆ ನಶಿಸಿ ಹೋಗುತ್ತವೆ. ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಸನಾತನವಾದದ್ದು ಒಂದೇ ಉಳ್ಕೊಳ್ಳುತ್ತೆ ಅಂತ ಶ್ರೀರಾಮಕೃಷ್ಣ ನಿಶ್ಚಿತ ಅಭಿಪ್ರಾಯ. ವ್ಯಾಸದಾಸ ಕೂಡ ತನ್ನ ಭವಿಷ್ಯ ವಾಕ್ಯದಲ್ಲಿ ಹೇಳುತ್ತಾರೆ, 1998 ಮಹಾಪ್ರಳಯ ಪ್ರಾರಂಭ ಆಗುತ್ತೆ, 4 ವರ್ಷ ನಿರಂತರವಾಗಿ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತಹ ಜನಸಂಖ್ಯೆಯಲ್ಲಿ 60% ನಿಶೇಷವಾಗಿ ಹೋಗ್ತಾರೆ, ಉಳಿದ 40% ಜನರಲ್ಲಿ ಹಿಂದೂಗಳೇ ಅಧಿಕವಾಗಿರುತ್ತಾರೆ. ಇಡೀ ವಿಶ್ವದಲ್ಲೇ ಈ ಸನಾತನ ಧರ್ಮ ಅಂತ ಇರ್ತಕ್ಕಂಥದ್ದು ಹರಡಿಕೊಳ್ಳುತ್ತೆ ಅಂತ. ಇನ್ನು ಕೆಲವೇ ವರ್ಷಗಳಿವೆ, ನಾನೇ ಕಣ್ಣಾರೆ ನೋಡಬಹುದು. ಅಂತ ಇಲ್ಲಿ ಶ್ರೀರಾಮಕೃಷ್ಣ ಏನಂತಾ ಇದ್ದಾರೆ, ಸನಾತನ ಧರ್ಮ ಮಾತ್ರ ಉಳಿದುಕೊಳ್ಳುತ್ತೆ, ಬಾಕಿ ಉಳಿದವುಗಳೆಲ್ಲ ಆಗ ಅದು ಹುಟ್ಟುಕೊಳ್ಳುತ್ತವೆ, ಹೊರಟೋಗ್ಬಿಡುತ್ತವೆ ಅಂತ. ಈಗ ಮಾಸ್ಟರ್ ಭಾಷೆ ಮುಂದುವರೆ ಹೇಳ್ತಾ ಇದ್ದಾನೆ. ಅಂದು ಅಪರಾಹ್ನದಲ್ಲಿ ಅನೇಕ ಮಂದಿ ಭಕ್ತರು ಕಲ್ಕತ್ತಾದಿಂದ ಬಂದು ಪರಮಾತ್ಮರ ಮುಂದೆ ಅನೇಕ ಹಾಡುಗಳನ್ನು ಹಾಡಿದ್ರು. ಒಂದು ಹಾಡಿನಲ್ಲಿ ಈ ಭಾವನೆ ಇತ್ತು, ಹೇ ತಾಯಿ, ನೀನು ಕೆಂಪು ಬಣ್ಣದ ಉರುಳು ಗೋಲನ್ನು ನಮ್ಮ ಬಾಯಿಯಲ್ಲಿ ಇಟ್ಟು ನಿನ್ನನ್ನು ಮರೆಯುವಂತೆ ಮಾಡಿದ್ದೀಯೇ. ಯಾವಾಗ ನಾವು ಅದನ್ನು ಬಿಸಾಡಿ ನಿನಗಾಗಿ ಚಂಡಿ ಹಿಡಿದು ಅಳತೆಯಲ್ಲಿಯೋ, ಆಗ ನೀನು ನಮ್ಮ ಹತ್ತಿರಕ್ಕೆ ನಿಶ್ಚಯವಾಗಿ ಓಡಿ ಬರುವೆ ಅಂತ. ಹಾಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರು ಕೆಂಪು ಉರುಳುಗೋಲಿನ ಹಾಡನ್ನ ಎಷ್ಟು ಚೆನ್ನಾಗಿ ಹಾಡಿದ್ರು, ಕೆಂಪು ಉರುಳುಗೋಲಿನ ಹಾಡು, ಕೆಂಪು ಉರುಳುಗೋಲಿನಂತದೆ ಆಟದ ಸಾಮಾನು, ಮಕ್ಕಳು ಅಳದೇ ಇರಲಿಂತ ಆಟದ ಸಾಮಾನನ್ನು ಒದಗಿಸ್ಕೊಳ್ಳೋದಿವೆ ತಾಯಿಯರು. ಇಂಥ ಆಟದ ಸಾಮಗ್ರಿಗಳನ್ನ ಭಗವತಿ ಕೂಡ ನನಗೆ ಒದಗಿಸಿಕೊಟ್ಟುಬಿಟ್ಟಿರ್ತಾಳೆ, ಅವ್ರ ಜೊತೆಗೆ ನಾವು ಆಡುವಾಡ್ತಾ ಇರ್ತೇವೆ. ಕಾಮಕಾಂತನವೇ ಆ ಕೆಂಪು ಒಳಗೋದು, ಅವ್ರ ಜೊತೆಗೆ ನಾವು ಆಟ ಆಡ್ತೀವಿ, ಎಣ್ಣ ಎಣಿಸಿ ಎಣಿಸಿ ಎಣಿಸಿ ಎಣಿಸಿ ನೀಟಾಗಿ ಜೋಡಿಸಿದ ಇಟ್ಟು ಆಮೇಲೆ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳು ನೋಡ್ತಾರೆ, ಅದು ನೋಡುದು ಹಿಂಗೆ ನೋಡುದು ಹಿಂಗೆ ನೋಡುದು, ಆಮೇಲೆ ಗಂಡು ಮಕ್ಕಳನ್ನ ಹೆಣ್ಮಕ್ಳು ನೋಡುದು ನೋಡುದು ನೋಡುದು, ಆಮೇಲೆ ಬೇರೆ ಬೇರೆ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಅದನ್ನು ನೋಡುದು, ಅದನ್ನ ಒಳಗಡೆ ನಿಂತು ನೋಡುದು, ಅದು ಹೊರಗಡೆ ನಿಂತು ನೋಡುದು, ಹೀಗೆ ಇದೆ ಆಟ ಆಟ ಆಟ ಇದೆ ಆಟ ಅಂತಂದೇನೆ ಇದೆ ಆಟ. ಅದನ್ನು ಬಗೆ ಬಗೆ ಆಗಿ ನೋಡುದು ಸಿನಿಮಾದಲ್ಲೂ ಕೂಡ, ಹಾಗೆ ತಿಳ್ಕೊಳ್ಳೋದು ಹೀಗೆ ತಿಳ್ಕೊಳ್ಳೋದು, ಅದನ್ನ ಎತ್ತಿ ಎತ್ತಿಟ್ಕೊಂಡ್ರು ಕೂಡ ಅದೇ ಮನೆಯಲ್ಲಿ ಕೂಡ ಅದನ್ನೇ ನೋಡ್ತಾ ಇರೋದು, ಇಂಥ ಆಟ ಆಟ ಇರೋದು. ಆಮೇಲೆ ತುಂಬಾ ಜನ ಹೋಗ್ತಾರೆ ಅದನ್ನ ನೋಡೋದಕ್ಕೆ, ಯಾತಕ್ಕೆ ಇವರು ನೋಡ್ಕೊಂತಾರೆ ಅಂತಂದ್ರೆ ಅವರಿಗೆ ಅದು ನೋಡೋದು. ಆಮೇಲೆ ಇವರು ಮಾಡುವವರಿದಲ್ಲ, ನಿಮ್ಮನ್ನ ರಕ್ಷಣೆ ಮಾಡುವವರಿದಲ್ಲ, ಅವರಿಗೆ ಹಣ ಬೇಕು, ಹಣ ಎಂತದ್ದು ಬೇಕು, ಇವರು ಹಣಕ್ಕೋಸ್ಕರ ಮಾಡಿದ್ರು ಅವ್ರು ಹೆಣ್ಣು ಹೊತ್ತು ಹೋಗೋದು. ಈ ರೀತಿ ಆಟ ಈ ಜಗತ್ತಲ್ಲಿ ಹೆಣ್ಣು ಬಂದ ಆಟ, ಈ ಹಣದ ಆಟ, ಈ ಭೂಮಿಯ ಆಟ, ಪರಿಕಾರದ ಆಟ, ಹೀಗೆ ಆಟಗಳು ಇವಾಗಲೇ ಆ ಕೆಂಪು ಉರುಳುಗೋಲಿನ ತಮಾಷೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಅವರ ಹಾಡಿನ ಚೆನ್ನಾಗಿ ಹಾಡುದು ಅಂತ. ಆಗ ಮಾಸ್ಟರ್ ಮಾಸ್ಟರ್ ಹೇಳ್ತಾನೆ, ಹೌದು ಒಮ್ಮೆ ನೀವು ಕೇಶವನಿಗೆ ಕೆಂಪು ಉರುಳುಗೋಲಿನ ವಿಷಯವಾಗಿ ತಿಳಿಸಿದ್ರಿ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿಜ ಚಿದಾಕಾಶದ ವಿಷಯವನ್ನ ಇನ್ನು ಏನೇನೋ ಅನೇಕ ವಿಷಯಗಳನ್ನ ತಿಳಿಸಿದೆ ಅವನಿಗೆ. ಆಗ ನಾವು ಎಷ್ಟೊಂದು ಆನಂದದಿಂದ ಇದ್ದು ಹೋಗುತ್ತಾ ನಾವು ಒಟ್ಟಿಗೆ ಹಾಡ್ತಾ ನರ್ಸಿಸ್ತಾ ಇದ್ರು ಅಂತ ಹೇಳ್ತಾರೆ ಶೇಖರ ಶ್ರೀರಾಮಕೃಷ್ಣ. ಏನು ಸ್ವಾರಸ್ಯವಾಗಿದೆ ಈ ಮಾತು ಆಲೋಚನೆ ಮಾಡಿ ನೋಡಿದ್ರೆ, ಆ ಕೇಶವೃಷ್ಣದಲ್ಲಿ ನಾನು ಯಾರದು ಆಗಿನ ಕಾಲದ ಮಹಾವಿದ್ವಾಂಸ, ಎಂತಹ ವಿದ್ವಾಂಸ ಅಂತ ಹೇಳಿದ್ರೆ ವಿಕ್ಟೋರಿಯಾ ರಾಣಿ ಅವನನ್ನು ವಿಶೇಷವಾಗಿ ಕರೆಸ್ಕೊಂಡಿದ್ರು. ಆ ರಾಣಿಯ ಅರಮನೆಯಲ್ಲಿ ಅವನು ಅತ್ಯಂತ ಪ್ರಧಾನವಾದಂತ ಭಾಷಣ ಮಾಡಿ ಅವಳ ಮೆಚ್ಚುಗೆಯನ್ನು ಪಡೆದವನು ಅವನು. ವಿಕ್ಟೋರಿಯಾ ರಾಣಿಯ ಮೆಚ್ಚುಗೆಯನ್ನು ಪಡೆಯಬೇಕಾದ್ರೆ ಅದು ಕೂಡ ದಾಸ್ಯ ರಾಷ್ಟ್ರದ ಒಬ್ಬ ಪ್ರಜೆ, ಅಂತಹ ವ್ಯಕ್ತಿಯನ್ನು ತಮ್ಮ ಜೊತೆ ಸೇರ್ಕೊಂಡು ಕುಣಿಸಿ ಆಗ್ಬಿಟ್ಟಿದ್ದು ಶ್ರೀರಾಮ. ಈಗ ಏನ್ ವಿಚಾರ ಮಾಡಬೇಕು, ಅವನು ಕುಣಿಬೇಕಾದ್ರೆ ತನ್ನ ಆ ಒಂದು ಜೀವಮಾನವನ್ನ ನಾನು ವಿಕ್ಟೋರಿಯಾ ಮಹಾರಾಣಿಯಿಂದ ಮರ್ಯಾದಿಸಲ್ಪಟ್ಟವನು, ನಾನು ಈ ಪೂಜಾರಿ ಜೊತೆ ಸೇರ್ಕೊಂಡು ಸೇರ್ಕೊಂಡು ಮುಂದಾಗುವುದು ಏನು ಅಂತ ಸಂಕೋಚ ಪಡ್ಕೋಬೇಕಾ ಬೇಡ ಇಲ್ಲ ಬಳಸ್ಬಿಟ್ರಂತೇವೆ ಆಟ ಆಟ ನರ್ತನ ಮಾಡಿಬಿಟ್ರಂತೇವೆ ಏನ್ ಅದ್ಭುತ ಏನ್ ಅದ್ಭುತ ಧಾರ್ಮಿಕದಲ್ಲಿ ಸುಮ್ಮನೆ ಅದನ್ನ ಹತ್ತಿರಕೊಂಡು ಮನಸ್ಸಲ್ಲಿ ಬಳಸ್ಬೇಕು ಆಗ ನಾವು ಕೂಡ ಕುಡಿಯುತ್ತೀವಿ ಮಾಡಿರ್ತೀವಿ ಕನಿಷ್ಠ ಪಕ್ಷ ಎಲ್ಲರೂ ಕುಡಿಯುತ್ತೆ ಆಚೆ ಆದ್ರೆ ಕೋಣೆ ಒಳಗಾದ್ರೂ ಕುಡಿತೇವೆ ಎಷ್ಟೋ ಸತಿ ನಾನು ಕೂಡ ಕುಡಿದು ಕೋಣೆಯಲ್ಲಿ ಅಥವಾ ಗುತ್ತುವಾ ಜಾಗದಲ್ಲಿ ಶ್ರೀರಾಮ್ ಹೇಳಿದ್ರಲ್ಲ ಮಗು ನಾನು ಸಂಸ್ಕೃತಿ ಮಾಡಿಕೊಂಡು ಚಪ್ಪಾಯ ಕುಟ್ಕೊಂಡು ಕುಣಿಬೇಕು ಅಂತ ಹಾಗೆ ನರ್ತನ ಎಲ್ಲ ಅಭ್ಯಾಸ ಮಾಡಿಕೊಂಡು ಕುಣಿದ ಆಡಿ ನಿಜಕ್ಕೂ ಬಹಳ ಆನಂದ ಕೊಡ್ತಕ್ಕಂಥ ಅಂಶ ಅದು ಅದು ಎಲ್ಲರೂ ತಿಳ್ಕೊಂಡು ಬಿಟ್ಟು ಪಾಪ ಒಬ್ಬೊಬ್ಬರು ಒಂಥರ ತಿಳ್ಕೊತಾರೆ ಕೊನೆಗೆ ಯಾರಾದರೂ ಕಷ್ಟಪಟ್ಟು ಹೆಗ್ಬಿಟ್ಟು ಕಾಲದ ಬಂದ್ಬಿಟ್ಟು ಯಾಕೆ ಮನೆ ತನಕ ಚೆನ್ನಾಗಿದ್ರು ಅಂತ ಅದರಿಂದ ಗುಪ್ತದಾಗ ಮಾಡಿದ್ರೆ ಅಷ್ಟು ಒಳ್ಳೆ ಬರ್ತದೆ ಬರಲಿಲ್ಲ ಮಾತು ಮಾಸಿ ಆತನ ಡೈರಿಯನ್ನು ಮುಂದುವರೆಸ್ತಾನೆ 5 ಜನವರಿ 1884 ಪುಷ್ಯ ಶುಕ್ಲ ಸಪ್ತಮಿ ಶನಿವಾರ ಪರಮಾಂಸರೊಡನೆ ಮಾಸ್ಟರ್ ಇರೋದಕ್ಕೆ ಆರಂಭಿಸಿ ಇಂದಿಗೆ 23 ದಿನ ಗಂಟೆ 1 ಮಾಸ್ಟರ್ ಮಾಸಿಯ ಮಧ್ಯಾಹ್ನದ ಊಟ ಮುಗಿಸಿ ನಹಬತ್ ಖಾನೆಯಲ್ಲಿ ಅಂದ್ರೆ ಶ್ರೀಮಾತಿ ಶಾರದಾ ದೇವರು ಮರಿಗತಕ್ಕಂತಹ ನಹಬತ್ ಖಾನೆಯ ಮಾಡಿದೆ ವಿಶ್ರಾಂತಿ ಕೊಡ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಆತನ ಹೆಸರನ್ನ ಹಿಡಿದು ಯಾರು ನಾರದ ಸಲ ಕೂಗಿದಂತೆ ಕೇಳಿಸ್ತು ಹೊರಗಡೆ ಬಂದು ನೋಡ್ತಾನೆ ಪರಮಹಂಸರು ತನ್ನ ಕೊಠಡಿಯ ಉತ್ತರ ಬರಹಣದಲ್ಲಿ ನಿಂತು ತನ್ನೇ ಕೂಗ್ತಾ ಇದ್ದಾರೆ ಮಾಸರಲ್ಲಿ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ್ದಾರೆ ಈಗ ಅವರು ದಕ್ಷಿಣ ವರಾಂಡದಲ್ಲಿ ಕುಳಿತು ಮಾಸ್ತರೊಡನೆ ಮಾತುಕತೆ ಆಡ್ತಾ ಇದ್ದಾರೆ ನಾನು ಮರದಕ್ಕೂ ಬಿಡದೇನೆ ಮಧ್ಯಾಹ್ನದ ನಿದ್ರೆ ಮಾಡೋದಕ್ಕೆ ಅವಕಾಶ ಕೊಡ್ತೇನೆ ಮಾತಾಡಿಸ್ಟು ಮಾಡಿಬಿಟ್ಟು ಕೇಳ್ತಾರೆ ಶ್ರೀರಾಮ ನಿಮ್ ಧ್ಯಾನ ಯಾವ ರೀತಿಯಾಗಿ ನಡೀತಾ ಇದೆ ನಿದ್ರೆ ಬರ್ತಾ ಇದೆ ನಿಮ್ ಧ್ಯಾನ ಯಾವ ರೀತಿಯಾಗಿ ನಡೀತಾ ಇದೆ ನಾನು ಬಿಲ್ಲೋಪದ ಕೆಳಗೆ ಧ್ಯಾನ ಮಾಡ್ತಾ ಇದ್ದಾಗ ನನಗೆ ಅನೇಕ ದಿವ್ಯ ದರ್ಶನಗಳು ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು ಒಂದು ದಿನ ನೋಡಿದೆ ನನಗೆ ಅನೇಕ ದಿವ್ಯ ದರ್ಶನಗಳು ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು ಎದುರಿಗೆ ಹಣ ಶಾಲು ಒಂದು ಕಟ್ಟೆ ಸಂದೇಶ ಮತ್ತು ಸಿಹಿ ತಿಂಡಿ ಇಬ್ಬರು ಹೆಂಗಸರು ಇರೋದನ್ನು ಕಂಡೆ ಮನಸ್ಸಿಗೆ ಹೇಳಿ ಓ ಮನಸ್ಸೇ ಇವುಗಳಲ್ಲಿ ಯಾವುದಾದ್ರೂ ಬೇಕೆ ಸಂದೇಶ ಮರದ ಹಾಗೆ ತೋರಿಸು ನನಗೆ ಸಂದೇಶ ಅಂತಂದ್ರೆ ಬಂಗಾಳಿ ಸಿಹಿ ತಿಂಡಿ ಹಾಲಿನ ಪ್ರಯತ್ನದಿಂದ ಅದು ಮರದ ಹಾಗೆ ತೋರಿಸಂತೆ ಇವರಿಗೆ ಶ್ರೀರಾಮಿ ಅಂದ್ರೆ ಆಸೆಯ ರೀತಿ ಮಾಡುವಂತ ತಾತ್ಪರ್ಯ ಆಮೇಲೆ ಆ ಹೆಂಗಸರಲ್ಲಿ ಒಬ್ಬಳು ಮೋದಿಗೆ ಮುಕುಳ ಇಟ್ಕೊಂಡಿದ್ರು ಅವಳ ಒಳಗೆ ಅವರ ಒಳಗೆ ಇರುವುದೆಲ್ಲ ನನಗೆ ಚೆನ್ನಾಗಿ ಕಾಣಿಸೋದು ಕಾರಣಿಸ್ತು ಕರುಳು ಹೊಟ್ಟೆ ಮಲ ಮೂತ್ರ ಮೂಳೆ ಮಾಂಸ ರಕ್ತ ಇವೆಲ್ಲ ಇರೋದು ಸ್ಪಷ್ಟವಾಗಿ ಕಾಣಿಸ್ತು ಮನಸ್ಸಿಗೆ ಇವ್ಯಾವ ಬೇಕು ಅನಿಸ್ಲೇ ಇಲ್ಲ ಹಣ ಶಾಲು ಸಿಹಿ ತಿಂಡಿ ಹೆಂಗಸು ಯಾವುದೂ ಬೇಕು ಅನಿಸ್ಲಿಲ್ಲ ಭಗವಂತರ ಪಾದಪದ್ಮಗಳಲ್ಲೇ ಮನಸ್ಸು ನೆಲೆಸಿ ನಿಂತಿತು ಅಂತ ಇದೆಲ್ಲ ಗೃಹಸ್ಥರಿಗೆ ಜಾಸ್ತಿ ಕೇಳಬಾರದು ಅಂತ ಉಂಟು ಶಾಸ್ತ್ರ ಪಾಪ ಹೆಂಗ್ರಲ್ಲಿ ಮೊಳೆ ಮಾಂಸ ಮಾತ್ರ ಇರೋದೇನೋ ಗಂಟು ಹೊಟ್ಟೆಗೆಲ್ಲ ಅಮೃತ ಸುಮ್ಮಿದ್ಯಾ ಗಂಟು ಹೊಟ್ಟೆಗೂ ಅದೇ ಇರೋದು ಆದ್ರೆ ಗಂಟು ಯಾರು ಹೆಂಗ್ರೆ ಯಾರಾದರೂ ಸಾಧನೆ ಮಾಡಿ ಸಿದ್ಧರಾಗಿದ್ದೆ ಶ್ರೀರಾಮಕೃಷ್ಣರಂತೆ ಆಗ ಅವ್ರ ಮುಂದೆ ಈ ಸಂದೇಶ ಆಮೇಲೆ ಸಿಹಿ ತಿಂಡಿ ಶಾಲು ಹಣ ಆಮೇಲೆ ಗಂಡಸು ಹೆಂಗಲ್ಲ ಗಂಡಸು ಇಬ್ಬರು ಗಂಟು ಇರ್ತಿದ್ರು ಅಲ್ಲಿ ಇಬ್ಬರು ಹೆಂಗಸಿದ್ರಲ್ಲ ಇಲ್ಲಿ ಇಬ್ಬರು ಗಂಟು ಇರ್ತಿದ್ರು ಆ ಗಂಟು ನೋಡಿದಾಗ ಅವ್ರಿಗೆ ಜೀವಿಧ್ಯಾನ ಆಗಿರ್ತಾರ ಆದ್ರಿಂದ ಅವ್ರ ಬಟ್ಟೆಯೊಳಗೆ ಅದೇ ಕರುಳು ಅದೇ ಬಲ ಅದೇ ಮೂತ್ರ ಅದೇ ಎಲ್ಲ ಮಾಂಸ ರಕ್ತ ಇಂಥವರು ಕಾಣಿಸುತ್ತೆ ಆದ್ರಿಂದ ಇವರು ಹಾಕಿ ತಿಳ್ಕೋಬೇಕು ಅವರು ಹೀಗೆ ತಿಳ್ಕೋಬೇಕು ಅಂತ ಕ್ರಮ ಇರೋದು ಆದ್ರೆ ಸತ್ಯ ಹೇಗಿದ್ಯೋ ಹಾಗೆ ತಿಳ್ಕೊಂಡು ಸಾಕು ಯಾಕಂದ್ರೆ ಈ ಕೃತ್ಯ ಓದ್ಬಿಟ್ಟಿದ್ದೆ ಅದೇನೇನೋ ತಿಳ್ಕೊಂಡು ಪ್ರತೀತಿ ಪಡ್ಕೊಂಡು ಅವರ ಜೀವನ ಕ್ರಮದಲ್ಲೇ ವಿಚಾರ ಮಾಡಿಕೊಂಡು ಹೇಳಿದ್ರೆ ಬಹಳ ಕಷ್ಟವಾಗುತ್ತೆ ನೋಡಿ ಆದ್ರೆ ಈ ಶ್ರೀರಾಮಕೃಷ್ಣರು ತಮ್ಮ ತಮ್ಮ ಆ ಒಂದು ಸಾಧನಾ ಕಾಲದಲ್ಲಿ ಭಗವತಿ ತೋರಿಸಿಕೊಟ್ಟಂತಹ ದರ್ಶನದ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಧನೆ ಮುಂದುವರೆದು ನಾವು ಸಿದ್ಧರಾಗಬೇಕಾದ್ರೆ ಈ ವೈರಾಗ್ಯ ಅಂತಕ್ಕಂಥದ್ದು ಜಾಜ್ವಲ್ಯಮಾನವಾಗಿರ್ಬೇಕು. ನಮ್ದೆಲ್ಲ ಎಂತ ವೈರಾಗ್ಯ ಅಂದ್ರೆ ನೆಟ ಅವಲಕ್ಕಿಯ ವೈರಾಗ್ಯ ಅಂದೇನರ್ಥ, ಮೊದಲೇ ಆ ಅವಲಕ್ಕಿ ಚಪ್ಪಟೆಯಾಗಿರುತ್ತೆ, ಸಾಲದಕ್ಕೆ ಅದ್ರ ಮೇಲೆ ಒಂದ್ ನೀರು ಬಿದ್ದಿರುತ್ತೆ, ಒಂದಷ್ಟು ಬೆಟ್ಟಿ ಆಗಿರುತ್ತೆ, ನೆಲದ ಮೇಲೆ ಇರುತ್ತೆ, ಅದ್ರ ಮೇಲೆ ಒಂದು ಬೆಲ್ ಇಟ್ಬಿಟ್ಟು ಸಾಕು, ಮತ್ತೆ ಅದು ಅದರೊಳಗೆ ಒಂದಾಗಿರುತ್ತೆ. ಶ್ರೀರಾಮಕೃಷ್ಣ ಕೊಟ್ಟಂತ ಉದಾಹರಣೆ ಇದು. ಆದ್ರೆ ಪುಟಚೆಂಡು, ಆ ಪುಟಚೆಂಡು ಅಂತಕ್ಕಂಥದ್ದು ನೆಲದ ಮೇಲೆ ಇರುತ್ತೆ, ಅದ್ರ ಮೇಲೆ ಒಂದು ಒಂದು ಬೀಳ ಏನಾಗುತ್ತೆ, ಅದು ನಮ್ಗಿಂತ ಹೆಚ್ಚು ಖರ್ಚು. ಆ ರೀತಿಯ ಜೋಡಿರ್ಬೇಕು ಆಧ್ಯಾತ್ಮಿಕ ಜೀವನದಲ್ಲಿ, ಅದಕ್ಕೆ ಬೇಕು ಈ ವೈರಾಗ್ಯದ ಕಾವು ಅಂತ. ಶ್ರೀರಾಮಕೃಷ್ಣರು ಸಾಧನೆ ಮಾಡ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಆ ಸಾಕ್ಷಾತ್ಕಾರವಾಗಬೇಕಾದ್ರೆ ಅವರಲ್ಲೂ ಕೂಡ ಆ ವೈರಾಗ್ಯದ ಕಾವು ಜಾಸ್ತಿ ಇರ್ಬೇಕಾಗಿತ್ತಲ್ಲ, ಅದಕ್ಕೆ ಜಗನ್ಮಾತೆ ಇಂಥ ದರ್ಶನಗಳನ್ನು ಮಾಡಿಸಬೇಕು ಅಂತ ನಾನು ತಿಳ್ಕೊಳ್ಬೇಕಾದ್ರು. ನಮಗೂ ಕೂಡ ಅಂತ ತೀವ್ರತೆ ಬಂದಾಗ ಅಂತಾದ ದರ್ಶನ ಮಾಡಿತ್ತು, ಹಾಗೆ ನೋಡ್ಕೊಳ್ಳೋಣ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಚಿಕ್ಕ ತಕ್ಕರಿಗೆ ಎರಡು ಮುಳ್ಳುಗಳಿರುತ್ತವೆ, ಮೇಲೊಂದು ಕೆಳಗೊಂದು. ಮನಸ್ಸು ಅನ್ನದೇ ಕೆಳಗಿನ ಮುಳ್ಳು, ಮನಸ್ಸು ಮೇಲಿನ ಮುಳ್ಳನ್ನ ಅಂದ್ರೆ ಭಗವಂತನನ್ನ ಬಿಟ್ಟು ಎಲ್ಲಿ ವಿಮುಖವಾಗಿ ಬಿಡ್ತದೋ ಅಂತ ಸತತ ಆತಂಕ ಪಡ್ತಿದ್ದೆ. ಇದು ಅಂತೆ ಒಬ್ಬ ತ್ರಿಶೂಲ ಹಿಡ್ಕೊಂಡು ಸದಾ ನನ್ನ ಹತ್ತಿರ ಕೊಡ್ತಿರುತ್ತಿದ್ದ, ಆತ ನನ್ನನ್ನ ಹೆದರಿಸುತ್ತಿದ್ದ. ಕೆಳಗಿನ ಮುಳ್ಳೇನಾದರೂ ಮೇಲಿನ ಮುಳ್ಳನ್ನು ಬಿಟ್ಟು ಆಗಿತ್ತು ಅಂದ್ರೆ ತ್ರಿಶೂಲದಿಂದ ಅಪ್ಪಳಿಸ್ತೇನೆ ಅಂತ ನನಗೆ ಹೆದರಿಸುತ್ತಿದ್ದ. ಕೇವಲ ಹೆಂಗಸು ಆ ಬಗ್ಗೆ ದರ್ಶನ ಅಷ್ಟು ಮಾತ್ರ ಅಲ್ಲ, ಇವರ ಮನಸ್ಸು ಭಗವಂತನ ಬಿಟ್ಟು ಅನ್ಯಥಾ ಬೇರೆ ಚಿಂತಿಸಲೇ ಬಾರದಂತೆ. ಇವರ ಮನಸ್ಸೇ ಕೆಳಗಿನ ಮುಳ್ಳಂತೆ, ಮೇಲಿನ ಮುಳ್ಳು ಅದು ಸ್ಥಿರವಾಗಿರ್ತಕ್ಕಂಥದ್ದು, ಕೆಳಗಿನ ಮುಳ್ಳು ಈ ಕಡೆ ಈ ಕಡೆ ಆ ತಟ್ಟೆಯಲ್ಲಿ ಹಾಕಿದಾಗ ಏರು ಬೇರು ಆಗ್ತಕ್ಕಂಥದ್ದು ಆ ಕೆಳಗಿನ ಮುಳ್ಳು. ಆ ಕೆಳಗಿನ ಮುಳ್ಳು ಏರುಪೇರು ಆಗ್ಬಾರ್ದಂತೆ, ಬರೀ ಮೇಲಿನ ಮಣ್ಣೇ ನೋಡ್ತಾ ಇರ್ತಕ್ಕಂಥದ್ರೆ ಭಗವಂತನಲ್ಲಿ ನೋಡ್ತಾ ಇರ್ಕೊಂಡೆ, ಅದು ಯೋಗ ಅಂತ ಹೇಳಿದೆ. ಆ ಬಗ್ಗೆ ಯೋಗ ಸಾಧ್ಯವಾಗಿ ಬೇಕಂತ ಒಬ್ಬ ಮನುಷ್ಯ ಅವನ ತ್ರಿಶೂಲಧಾರಿ ಪಕ್ಕದಲ್ಲಿ ನಿಂತಿದ್ದು ಎದುರಿಸ್ತಾ ಇರ್ತಿದ್ದಂತೆ ಅವನು. ಇದೊಂದು ದರ್ಶನ ಅವರಿಗೆ ಆಗ ಬಳಿಕ ಮುಂದುವರಿಸ್ತಾರೆ. ಆದರೆ ಕಾಮಕಾಂಚನ ತ್ಯಾಗವನ್ನು ಮಾಡಲು ಹೊರತು ಭಗವಂತ ಸಾಕ್ಷಾತ್ಕಾರ ಸಾಧ್ಯವೇ ಇಲ್ಲ. ನಾನು ಇವು ಮೂರನ್ನು ತೆಗೆದುಬಿಟ್ಟೆ, ಹೆಣ್ಣು ಪನ್ನು ಮಣ್ಣು. ಕಾಮಾದ ಪೂರ್ವದಲ್ಲಿ ರಘುವೀರನ ಹೆಸರಿನಲ್ಲಿ ಇದ್ದಂತಹ ಭೂಮಿಯನ್ನ ರಿಜಿಸ್ಟರ್ ಮಾಡಿಸೋದಕ್ಕೆ ಒಮ್ಮೆ ಕಚೇರಿ ಬಂದಿದ್ದೆ, ನನಗೆ ಋತು ಹಾಕುವಂತೆ ಕೇಳಿದ್ರು. ಅದು ನಾನು ಮಾಡಿಲ್ಲ, ಆ ಭೂಮಿ ನನ್ನದು ಅಂತಕ್ಕಂಥ ಭಾವನೆ ನನಗಿರಲಿಲ್ಲ. ನಾನು ಕೇಶವ ಸೇರನ ಗುರು ಅಂತ ಜನ ಬಹಳವಾಗಿ ಆದರ ತೋರಿಸಿದ್ರು, ಬೇಕಾದಷ್ಟು ಭಾವನೆಗಳನ್ನು ತಂದು ಅರ್ಪಿಸಿದ್ರು. ಆದ್ರೆ ಅದನ್ನು ಮನೆಗೆ ತೆಗೆದುಕೊಂಡು ಹೋಗುವಂತಿಲ್ಲ, ನಾನು ಸನ್ಯಾಸಿ ಅಂತೆಯೇ ಮಾಡಿಕೊಡು. ತ್ಯಾಗವನ್ನು ಮಾಡದೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವ ಬಗ್ಗೆ ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಇಟ್ಟಿದೆ ಅಂತ ಇಟ್ಕೋ. ಮೇಲಿನ ವಸ್ತುವನ್ನು ತೆಗೆದಿದೆ, ಕೆಳಗಿನ ವಸ್ತುವನ್ನು ತೆಗೆದುಕೊಳ್ಳುವ ಬಗ್ಗೆ ಎಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಯು ಕೆನಾಟ್ ಸರ್ವ್ ಗಾಡ್ ಅಂಡ್ ಮ್ಯಾನ್ ಅಟ್ ದ ಸೇಮ್ ಟೈಮ್ ಅಂತ ಯೇಸು ಕ್ರಿಸ್ತ. ಅದನ್ನೇ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ತಾರೆ, ನಾವು ಹಣವನ್ನು ದೇವರನ್ನು ಏಕಕಾಲದಲ್ಲಿ ಆರಾಧಿಸುವುದು ಸಾಧ್ಯವಿಲ್ಲ ಅಂತ. ಹೇಳಿದ ಕೂಡಲೇ ಗೃಹಸ್ಥರಿಗೆಲ್ಲ ಒಂದು ಸಮಸ್ಯೆ ಬರುತ್ತೆ. ನಾವು ಅದರೆಲ್ಲ ಬೇಕಾದಷ್ಟು ಹಣ ನಾವು ಇಲ್ಲಿವರೆಗೆ ಹಣವೇ ಸರ್ವಶ್ರೇಷ್ಠ ಅಂತ ದುಡಿದು ಇಟ್ಕೊಂಡಿದ್ದೇವೆ. ಈಗ ಶ್ರೀರಾಮಕೃಷ್ಣ ಹಣವನ್ನು ಬಿಡಿ ಅಂತ ಹೇಳಿದ್ದಾರೆ, ಏನ್ ಮಾಡೋದು ಅಂತ. ಶ್ರೀರಾಮಕೃಷ್ಣ ಬೇರೆ ಸಂದರ್ಭದಲ್ಲಿ ಗೃಹಸ್ಥರಿಗೆ ಹೇಳಿದ್ರೆ ಆ ಬುದ್ಧಿ ಮಾತ್ರ ಇಲ್ಲದ್ದು ನೆನಪಿ ತಂದುಕೊಳ್ಬೇಕಾಗುತ್ತೆ. ಏನದು, ಆ ಹಣಕ್ಕೆ ಅವರು ಅಧಿಕಾರಿಗಳೆಲ್ಲ ಕೇವಲ ಟ್ರಸ್ಟಿಗಳು ಅಷ್ಟೇನೆ, ವಿಶ್ವಸ್ತರು, ಕೇವಲ ಟ್ರಸ್ಟಿಗಳು ಅಷ್ಟೇನೆ, ಅಧಿಕಾರಿಗಳೆಲ್ಲ ಓನರ್ಶಿಪ್ ಇಲ್ಲ, ಬರೀ ಟ್ರಸ್ಟಿಶಿಪ್ ಅಷ್ಟೇನೆ. ರಾಮಕೃಷ್ಣದಲ್ಲಿ ಕಡಿಮೆ ಹಣ ಇಟ್ಕೊಂಡಿದ್ದಾರೆ, ಗೃಹಸ್ಥರು ಹಣ ಇಟ್ಕೊಳ್ಬಾರದು ಅಂತ ಶ್ರೀರಾಮಕೃಷ್ಣ ಹೇಳಿ ಮಾತ್ರ ಬಿಟ್ಟುಬಿಟ್ರೆ ಆ ಹಣ ಏನೇ ಬರಬೇಕು ಅಂತ ಸಾಮ ಕಷ್ಟಿ ಭಗವಂತನ ಹಣ ಅದೇ ಭಗವಂತನ ಕಾರ್ಯಕ್ಕಾಗಿ ಬೇಕಾದಾಗ ಉಪಯೋಗಿಸಿಕೊಳ್ತೇನೆ. ನನ್ನ ಮನೆ ಮಂದಿಯೆಲ್ಲ ಭಗವಂತನ ಮಕ್ಕಳು ಅವರ ಶೌಚಕ್ಕೋಸ್ಕರ ಅವರ ಹೆಸರಿಗೋಸ್ಕರ ಉಪಯೋಗಿಸ್ತೇನೆ. ಅದಂತ ಭಾವನೆಯಿಂದೇನು ಹಾನಿ ಆಗೋದಿಲ್ಲ. ಆ ಭಾವನೆ ನಿಮ್ಮನ್ನು ದೃಢವಾಗಿತ್ತು ಅಂತ ಹೇಳಿದ್ರೆ ಮಾತ್ರ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಬಿ ಪಿ ಬರೋದಿಲ್ಲ, ಆಮೇಲೆ ಡಯಾಬಿಟಿಸ್ ಬರೋದಿಲ್ಲ, ಏನು ಬರೋದಿಲ್ಲ. ಆ ಭಾವನೆಯಲ್ಲಿ ನಾಟಕೀಯತೆ ಇತ್ತು ಅಂತ ಹೇಳಿದ್ರೆ ಕೇವಲ ಆಟಾಡಬೇಕಾನ ಇದ್ರೆ ಆದ್ರೆ ಕತೆ ಬೇರೆ ಆಗುತ್ತೆ. ಆದ್ರಿಂದ ಶ್ರೀರಾಮಕೃಷ್ಣ ಗೃಹಸ್ಥರಾಗಲಿ ಆರಿಸಿರುವುದಕ್ಕೆ ಸಂದೇ ಆದೇಶ ಕೊಟ್ಟಿದ್ದಾರೆ. ಅಲ್ಲಿ ಪರಿಪೂರ್ಣ ತ್ಯಾಗಿ ಯಾವ ತರ ಇರಬೇಕು ಅಂತನ್ನೋದ್ರ ಬಗ್ಗೆ ಒಂದು ಅತ್ಯಂತ ಅದ್ಭುತವಾದ ಕಲ್ಪನೆಯನ್ನ ಹೊಂದಿದ್ದಾರೆ. ತ್ಯಾಗವನ್ನು ಮಾಡದೆ ಭಗವಂತನ ಸಾಕ್ಷಾತ್ಕಾರ ಪಡೆಯುವ ಬಗೆ ಹೇಗೆ, ಒಂದನ್ನು ತೆಗೆಯದೆ ಮೇಲೆ ಕೆಳಗಡೆ ಇರತಕ್ಕ ಮೇಲ್ಗಡೆ ಇದ್ದುದನ್ನು ತೆಗೆಯದೆ ಕೆಳಗಡೆ ಇದ್ದುದನ್ನ ಪಡೆಯುವುದು ಹೇಗೆ ಅಂತ ಒಳ್ಳೆಯ ಉದಾಹರಣೆ ಇದೆ. ನಾನು ಯಾವಾಗಲೂ ಈ ಗೊತ್ತೆ ಮಾಡ್ತಾ ಇರ್ತೇನೆ, ಮೂಲಾಧಾರ ಅದರ ದೊಡ್ಡ ತುದಿಯಲ್ಲಿ ಕೆಳಗಡೆ ರಾಮ ಇದ್ದಾನೆ, ಅಲ್ಲೇ ಮೇಲ್ಗಡೆ ಕಾಮ ಇದ್ದಾನೆ. ಕಾಮನನ್ನು ತೆಗೆಯದೆ ರಾಮನ ಮೇಲೆ ಇರ್ತದೆ ಹೇಗೆ? ಆ ಮೇಲೆ ಬರಬೇಕಂದ್ರೆ ಕಾಮ ಅಡ್ಡ ಬರ್ತಾನೆ. ಕಾಮ ಅಂದ್ರೆ ಇಡೀ ಲೈಂಗಿಕತೆ ತಗೋಬಾರದು. ಜಗತ್ತಿನ ಎಲ್ಲ ಬಗೆಯ ಬಯಕೆಗಳು ಕೂಡ ಕಾಮನೆಗಳು. ಮೇಲ್ಗಳು ಇದನ್ನ ತೆಗೆಯದೆ ಕೆಳಗಿನ ತೆಗೆದುಕೊಳ್ಳುವ ಬಗೆ ಹೇಗೆ? ತ್ಯಾಗೇ ನೈಕೆ ಅಮೃತತ್ವ ಮಹಾನಿಷು, ತ್ಯಾಗಲಿದ್ದ ಮಾತ್ರವೇ ಮನುಷ್ಯ ಅಮೃತತ್ವವನ್ನು ಪಡೀತಾನೆ ಎಂದು ಹೇಳ್ತಕ್ಕಂಥ ಸರಿಯಾಗಿ ರಾಮಶ್ರೀ ಮಾತು ಬಳಿಕ ಹೇಳ್ತಾರೆ. ನಿಷ್ಕಾಮ ಭಾವನೆಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ಆದ್ರೆ ಸಕಾಮ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮನೆ ಅದು ನಿಷ್ಕಾಮ ಭಾವನೆಯಾಗಿ ಪರಿಣಾಮ ಬಿಡುತ್ತೆ. ಧ್ರುವ ರಾಜ್ಯಕ್ಕಾಗಿ ತಪಸ್ಸು ಮಾಡ ಅದು ಕೊನೆಯಲ್ಲಿ ಆತನಿಗೆ ಭಗವಂತನ ದರ್ಶನ ಬರೆಯಿತು. ಆತ ಹೇಳಿದ ಗಾಜಿನ ಮಣಿಗಾಗಿ ಹುಡುಕ್ತಾ ಇರುವಾಗ ಚಿನ್ನ ದೊರೆತದ್ದೇ ಆದರೆ ಅದು ಜ್ಞಾನ ಬಿಟ್ಟುಬಿಡ್ತಾ ಇದೆ ಅಂತ. ಎಂತ ಉದಾಹರಣೆ, ಧ್ರುವ ಮೊದಲು ತಪಸ್ಸಿಗೆ ಇಳಿದಿದ್ದು ರಾಜ್ಯವನ್ನು ಪಡಿತೇನೆ ಅಂತ. ರಾಜ್ಯವನ್ನು ಪಡಿಬೇಕಾದ್ರೆ ತನ್ನ ತಂದೆಯನ್ನು ಕೇಳಿದ್ರೆ ಸ್ವಾರಸ್ಯ ಇಲ್ಲ ಅಂತ ಗೊತ್ತಾಯ್ತು. ತಾಯಿಯನ್ನು ಕೇಳ್ತಾನೆ, ತಾಯಿ ಹೇಳ್ತಾರೆ ದೇವನ ಕೇಳಿದ್ರೆ ಕೊಡ್ತಾನೆ ಅಂತ. ದೇವನ ಕೇಳಲು ಶುರು ಮಾಡಿದ. ನಾನು ಬಂದು ಮಂತ್ರದೇಕೆ ಬೇರೆ ಮಾಡಿದ್ರು ತಾನು ನೆನೆಸೋದಿಲ್ಲ. ಸಾಧನೆಯ ಪ್ರಾರಂಭದ ಏನು ಉದ್ದೇಶ ಇತ್ತು? ರಾಜ್ಯವನ್ನು ಪಡಿತೇನೆ ಅಂತ. ಭಗವಂತನ ದರ್ಶನ ಬರೆದಾಗ ಏನ್ ಬಂತು ಅನ್ನೋ ಭಾವನೆ? ಭಗವಂತನಿಗಿಂತ ಶ್ರೇಷ್ಠವಾದ ಯಾವುದಿದೆ? ಆದ್ರಿಂದ ಅದೇ ಶಾಶ್ವತವಾದದ್ದು ಅಂತಿರತಕ್ಕಂತಹ ಭಾವನೆ ಬಂತು. ಗಾಜಿನ ಮಣಿಗಾಗಿ ಹುಡುಕ್ತಾ ಇರುವಾಗ ಚಿನ್ನ ದೊರೆತದೆ ಆದ್ರೂ ಅದನ್ನು ಯಾರು ಬಿಡ್ತಾರೆ ಅಂತನ್ನುವ ಮಾತನ್ನು ಹೇಳ್ತಾ ಆ ಧ್ರುವನ ಮಾನಸಿಕ ಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ ಸತ್ವಗುಣ ಉಂಟಾದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಅಂತ. ನೋಡಿ ಹೇಗೆ ಹೆಜ್ಜೆ ಹೆಜ್ಜೆಯಾಗಿ ಹಂತ ಹಂತವಾಗಿ ಎಂತೆಂತ ಮಾತು ಹೇಳ್ತಾ ಇದ್ದಾರೆ. ತ್ಯಾಗವನ್ನು ಮಾಡಲಿದ್ರೆ ಸಾಕ್ಷಾತ್ಕಾರವೂ ಹೇಗೆ ಅಂತ. ಕಾಮನಾಶನವನ್ನು ತ್ಯಾಗ ಮಾಡಲು ಹೊರತು ಏನೂ ಆಗುವುದಿಲ್ಲ ಅಂತ. ನಿಷ್ಕಾಮ ಭಾವನೆಯಿಂದ ಪ್ರಾರ್ಥನೆ ಮಾಡಬೇಕು ಅಂತ. ನಮ್ಮ ಮಗು ಒಂದು ವೇಳೆ ಸಕಾಮ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ ಕಾಲಕ್ರಮದಲ್ಲಿ ಅದು ನಿಷ್ಕಾಮ ಪ್ರಾರ್ಥನೆಯಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಕೂಡ ಹೇಳಿದ್ರು. ನಾನು ಹೀಗೆ ಹೇಳ್ತಾ ಇದ್ರೆ ಸತ್ವಗುಣ ಉಂಟಾದಾಗ ಮಾತ್ರ ಭಗವಂತನ ಸಾಕಾರವನ್ನು ಪಡೆದುಕೊಳ್ಳಬಹುದು ಅಂತ. ಸತ್ವಗುಣ ಮನುಷ್ಯನಲ್ಲಿ ಮೂರು ಗುಣಗಳಿರುತ್ತೆ, ತಮೋಗುಣ, ರಜೋಗುಣ, ಸತ್ವಗುಣ ಅಂತ. ಮೊದಲು ಮೊದಲು ಸತ್ವಗುಣ ತಿಳಿದು ಸೂಜಿ ತುದಿಯಲ್ಲಿ ಒಂದು ತೊಟ್ಟನ್ನ ನೀರನ್ನು ತೆರೆದು ಎಷ್ಟಿರುತ್ತೋ ಅಷ್ಟೇ ಗಾತ್ರದ ಸತ್ವ ನಮ್ಮಲ್ಲಿರುತ್ತೆ. ರಜಸ್ಸು ಅಥವಾ ಹತ್ತು ತೊಟ್ಟಿರಬಹುದು, ತಮಸ್ಸು ಪರಿಪೂರ್ಣ ರೂಪದಲ್ಲಿರುತ್ತೆ. ಇದೇ ರೀತಿಯಲ್ಲಿ ಹಲವಾರು ಜನಗಳು ಹೋಗುತ್ತವೆ, ಹಲವಾರು ಜನಗಳು ಈ ತಮೋಗುಣದಲ್ಲಿ ಹಲವಾರು ಜನ್ಮಗಳೇ ಹೋಗುತ್ತವೆ. ಆಮೇಲೆ ಆ ಜನ್ಮದಲ್ಲಿ ಆ ತಮೋಗುಣದ ಜೀವನವನ್ನು ನಡೆಸುತ್ತಿದ್ದು ಪರಿಣಾಮವಾಗಿ ಬಗೆ ಬಗೆಯ ದುಃಖಗಳನ್ನು ಅನುಭವಿಸ್ತಾ ಇರ್ತಾನೆ ಅಜ್ಜಿ. ಆ ದುಃಖಗಳನ್ನ ಒತ್ತ ಗ್ರಾಮ್ಯ ಭಾಷೆಯಲ್ಲಿ ಒತ್ತ ಅದನ್ನು ಅನುಭವಿಸ್ತಾ ಅನುಭವಿಸ್ತಾ ಬುದ್ಧಿ ಸಿಗುತ್ತೆ. ಅವನಿಗೆ ಆಲೋಚನೆ ಮಾಡ್ತಾನು ಏನಿದೆ ಏನಿದೆ ಹೇಗಿ ಅಂತ. ಮೆಲ್ಲಿದ್ದಾನೆ ಅವನಲ್ಲಿ ಒಂದು ಬಗೆಯ ಚಿಂತನೆ ಪ್ರಾರಂಭ ಆಗುತ್ತೆ. ಆಗ ಅವನು ಕೆಲಸ ಕಾರ್ಯದಲ್ಲಿ ತೊಡಗುತ್ತಾನೆ. ಹೆಸರು ಕೀರ್ತಿ ಧನ ದೌಲತ್ತು ಇಂಥವನು. ಇದು ಅತ್ಯಂತ ಶ್ರೇಷ್ಠವಾದಂತಹ ಜೀವನ. ಸ್ವರ್ಗ ಸುಖ ಅದನ್ನು ಅನುಭವಿಸುವಂತಹದ್ದು, ನರಕ ಕೋಟೆ ಇರುವಂತಹದ್ದು, ಇಂಥವುಗಳೆಲ್ಲ ಇಲ್ಲ ಅವನ ತಲೆಯೊಳಗೆ ಬರುತ್ತೆ. ಇದೆಲ್ಲ ರಜೋಗುಣದ ವಿವಿಧ ಆವಿರ್ಭಾವಗಳು. ರಜೋಗುಣ ಬಹಳ ವಿಶಾಲವಾದ್ದು, ಬಹಳ ಅದ್ಭುತವಾದ್ದು. ರಾವಣ ಎರಡಕ್ಕೂ ಸೌರವ ಇವರೆಲ್ಲ ರಜೋಗುಣಕ್ಕೆ ಅತ್ಯಂತ ಶ್ರೇಷ್ಠವಾದ ಉದಾಹರಣೆ. ತಮೋ ಗುಣಕ್ಕೆ ಕುಂಭಕರ್ಣ, ಸತ್ವಗುಣಕ್ಕೆ ವಿಭೀಷಣ. ಇದೇ ಜೀವಿ ಆ ರಜೋಗುಣದಲ್ಲಿ ಹಲವಾರು ಜನ್ಮಗಳನ್ನು ಕಳೆಯುತ್ತಾನೆ. ರಜೋಗುಣ ಯಾವ್ಯಾವ ಕಾರ್ಯವನ್ನು ಅವನಿಂದ ಮಾಡುತ್ತೋ ಆ ಕಾರ್ಯಗಳಿಗೆ ಬರತಕ್ಕಂತಹ ಪ್ರತಿಕ್ರಿಯೆ ಭಯಂಕರವಾದ ಪಾಠವನ್ನು ಕಲಿಸಿಕೊಡ್ತಾರೆ. ಪಾಠವನ್ನು ಕಲಿತ ಮನುಷ್ಯ ಕಲಿತ ಕಲಿತೆ ಬಿಡದೇ ಇಲ್ಲ ಪರಮಾತ್ಮ. ಆಮೇಲೆ ತ್ರಹಿಮಾಂ ಬಾಹಿಮಾಂ ಅಂತ ಹೇಳ್ತಕ್ಕಂತಹ ಸ್ಥಿತಿಗೆ ಬಂದು ಅದರಲ್ಲಿ ವಿವೇಚನೆ ತನ್ನಷ್ಟಕ್ಕೆ ತಾನೇ ಮೂಡಿದಂತಾಗುತ್ತೆ. ಸಜ್ಜನದ ಸಂಘವನ್ನು ಹುಡುಕೊಂಡು ಹೋಗ್ತಾನೆ. ಆ ಸಜ್ಜನ ಸಹಾರದಿಂದ ಸಾತ್ವಿಕ ಜೀವನದ ಮರ್ಮವನ್ನ ಮೆಲ್ಲನೆ ಅರಿತಾ ಬರ್ತಾನೆ. ಮೆಲ್ಲನೆ ಆ ಸಾತ್ವಿಕ ಭಾವನೆ ಪ್ರಾರಂಭವಾದಂದಿನಿಂದ ಹಲವಾರು ಜನ್ಮಗಳನ್ನು ಕರೀತಾನೆ. ಒಂದೇ ಜನ್ಮದಲ್ಲಿ ಅವನು ಆ ಸಾತ್ವಿಕ ಗುಣದ ಪರಾಕಾಷ್ಠೆಯನ್ನ ಮುಟ್ತಾನೆ ಅಂತ ನಿರೀಕ್ಷೆ ಇಲ್ಲ. ಎಲ್ಲ ಜನ್ಮಾಂತರಗಳ ಕಲಿಸಿಕೊಂಡು ಹಲವಾರು ಜನ್ಮಗಳ ಕಲಿಸಿಕೊಳ್ಳುವುದನ್ನು ನಾವು ನೆನಪಿಟ್ಕೊಳ್ಳದೆ ಹೋದ್ರೆ ಹತಾಶರಾಗಬೇಕಾದೀತು, ನಿರಾಶರಾಗಬೇಕಾದೀತು. ಇದಾಗಿ ಆಗುತ್ತೆ, ಹಾಗೆ ಆಗುತ್ತೆ. ಇನ್ನ ಸತ್ವಗಳು ಉಂಟಾದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿದ್ರು. ಬಳಿಕ ಹೇಳ್ತಾರೆ ಶ್ರೀರಾಮಷ್ಟು ಭಗವಂತನ ಸಾಕ್ಷಾತ್ಕಾರ ದೊರೆತಾಗ ಆತನನ್ನ ರಾತ್ರಿ ಮಾತಿಯನು ಹೇ ಭಗವಂತ, ನಾನು ಕೇವಲ ಕೆರೆ ರಸ್ತೆ ಸ್ನಾನ ಬೆಟ್ಟ ಔಷಧಾಲಯ ಆಸ್ಪತ್ರೆಗಳನ್ನ ಕಟ್ಟಿಸಬೇಕು ಅಂತಿದ್ದೇನೆ. ಅವೆಲ್ಲವೂ ಆಗುವಂತೆ ನೀನು ಅನುಗ್ರಹ ಮಾಡಬೇಕು ಅಂತ ಏನ್ ಪ್ರಾರ್ಥನೆ ಮಾಡ್ತೀನಿ. ಆದರೆ ಸಾಕ್ಷಾತ್ಕಾರ ದೊರೆತ ನಂತರ ಆದ್ರಿಂದ ಆಸೆಗಳೆಲ್ಲ ಒಂದು ಮೂಲೆಯಲ್ಲಿ ಗೋಧಿ ಬಿಚ್ಚಿರುತ್ತದೆ. ಹಾಗೆ ಅಂತ ದಯಾಕಾರಿಗಳನ್ನ ಅಂದ್ರೆ ದಾನಾದಿ ಕರ್ಮಗಳನ್ನ ಸ್ವಲ್ಪವೂ ಮಾಡಲೇ ಕೊಡುವಂತೇನೋ ಎಂದಿಗೂ ಅಲ್ಲ. ಎದುರಿಗೆ ಜನ ದುಃಖ ಕಷ್ಟಗಳಿಂದ ನಡುತ್ತಾ ಇರುವುದು ಕಂಡ್ರೆ ಹತ್ತಿರ ಹಣವಿದ್ರೆ ಅವರಿಗೆ ಸಹಾಯ ನೀಡಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಜ್ಞಾನಿ ಜನರಿಗೆ ಹೇಳ್ತಾನೆ, ಜ್ಞಾನಿಗೆ ಹೇಳ್ತಾನೆ, ಕೊಡಿ ಕೊಡಿ ಈ ದುಃಖ ಪೀಡಿತರಿಗೆ ಏನಾದರೂ ಕೊಡಿ ಅಂತ. ಆದರೆ ತನ್ನ ಅಂತರದಲ್ಲಿ ಭಾವಿಸ್ತಾನೆ, ನನ್ನ ಕೇಳಿ ಏನಾನೇ ಸಾಧ್ಯ, ಭಗವಂತನೇ ಕರ್ತ, ನಾನು ಅಕರ್ತ ಅಂತ. ಭಗವಂತ ಅವನು ಇದ್ದ ನಿಮಿಷ ಅವನ ಬಗ್ಗೆ ಜ್ಞಾನಿ ಅವನ ಮನೋಭಾವ ಯಾವ ತರ ಅಂತನ್ನೋದನ್ನೆಲ್ಲ ನಾವಿಲ್ಲಿ ಕಾಣಬಹುದಾಗುತ್ತೆ. ಮಹಾಪುರುಷರು ಜೀವನ ದುಃಖಗಳನ್ನು ನೋಡಿ ಸಹಿಸಲಾರದೆ ಅವರಿಗೆ ಭಗವಂತನನ್ನ ಪಡೆಯುವ ಮಾರ್ಗವನ್ನ ತೋರಿಸಿಕೊಟ್ಬಿಡ್ತಾರೆ. ಶಂಕರಾಚಾರ್ಯರು ಲೋಕ ಶಿಕ್ಷಣಕ್ಕಾಗಿಯೇ ವಿದ್ಯೆಯ ಅಹಂ ಅನ್ನ ವಿದ್ಯೆಯ ಅಹಂ ಅನ್ನ ಇಟ್ಕೊಂಡಿದ್ರು. ಅನ್ನದಾನಕ್ಕಿಂತ ಜ್ಞಾನದಾನ ಭಕ್ತಿದಾನ ಬಹಳ ಉತ್ತಮವಾದವು. ಅದಕ್ಕಾಗಿಯೇ ಚಂಡಾಲಾಗಿ ಎಲ್ಲರಿಗೂ ಚೈತನ್ಯ ದೇವ ಭಕ್ತಿದಾನವನ್ನ ಮಾಡಿದ್ರು. ದೇಹದ ಸುಖ ದುಃಖವಂತೂ ಇದೇ ಇರುತ್ತವೆ. ನೀನು ಇಲ್ಲಿ ಬಂದದ್ದು ಮಾವಿನ ಹಣ್ಣು ತಿನ್ನೋದಕ್ಕೆ, ಅದನ್ನು ತಿನ್ಕೊಂಡು ಪಟ್ಟೋಗ್ತಿರಲಿ. ಅತ್ಯಾವಶ್ಯಕವಾಗಿ ಬೇಕಾದ ಯಾವುದಪ್ಪ ಅಂತಂದ್ರೆ ಜ್ಞಾನ ಭಕ್ತಿ. ಭಗವಂತನೊಬ್ಬನೇ ವಸ್ತು, ಉಳ್ಳದಿಲ್ಲ ಅವಸ್ತು. ಆತನ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಮನುಷ್ಯ ಪಾಪಕೃತ್ಯಗಳನ್ನ ಮಾಡಬಹುದಲ್ಲ ಅಂತಂದ್ರೆ ಅರ್ಥಕ್ಕೆಲ್ಲ. ಯಾರಿಗೆ ನಿಜವಾಗಿ ಬೋಧಿ ಆಗಿದೆಯೋ ಭಗವಂತನೊಬ್ಬನೇ ಕರ್ತ ತಾನು ಅಸತ್ತ ಅಂತ, ಆದರೆ ಎಂದಿಗೂ ತಪ್ಪು ಹೆಜ್ಜೆ ಇಡೋದಿಲ್ಲ. ಯಾವುದನ್ನ ಇಂಗ್ಲಿಷ್ ಮಂದು ಸ್ವಾಧೀನ ಇಚ್ಛೆ ಫ್ರೀ ವಿಲ್ ಅಂತ ಹೇಳ್ತಾರೋ ಅದನ್ನು ಮನಸ್ಸಲ್ಲಿ ಬಲವಂತನೇ ನಾಟಿದ್ದಾನೆ. ಯಾರು ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿಲ್ವೋ ಅಂಥವರ ಮನಸ್ಸಿನಲ್ಲಿ ಭಗವಂತ ಈ ಸ್ವಾಧೀನ ಇಚ್ಛೆ ಅನ್ನೋದನ್ನ ನಾಡದೇ ಇದ್ರೆ ಅವರಿಗೆ ಪಾಪ ಪ್ರವೃತ್ತಿ ಇನ್ನೂ ವೃದ್ಧಿಯಾಗಿ ಬರುತ್ತೆ. ತಮ್ಮ ಪಾಪ ಪ್ರವೃತ್ತಿಗೆ ತಾವೇ ಮಣೆ ಅನ್ನೋದನ್ನ ಆದ ಜನರ ಮನಸ್ಸಿನಲ್ಲಿ ನಾಡದೇ ಇದ್ರೆ ಪಾಪ ಪ್ರವೃತ್ತಿ ಇನ್ನೂ ಹೆಚ್ಚಾಗಿ ವೃದ್ಧಿಯಾಗಿ ಬರುತ್ತಿತ್ತು. ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆಯೋ ಅವರಿಗೆ ಮಾತ್ರ ಗೊತ್ತಿದೆ ಸ್ವಾಧೀನ ಇಚ್ಛೆ ಅಂತ ಅನ್ನೋದೊಂದು ಇರುವ ಹಾಗೇನೋ ಕಾಣುತ್ತೆ. ಆದರೆ ವಾಸ್ತವಿಕವಾಗಿ ಭಗವಂತ ಯಂತ್ರ ಚಾಲಕ, ಮನುಷ್ಯ ಯಂತ್ರ. ಆತ ಭಗವಂತ ಗಾಡಿ ಬಡಿಯುವವ, ಮನುಷ್ಯ ಗಾಡಿ. ಅಂತ ಶ್ರೀರಾಮಕೃಷ್ಣ ಹೇಳಿದಂತ ಇಷ್ಟು ಮಾತನ್ನ ಮಾಸು ಮಾಷಿಯ ಬರಕೊಟ್ಟಿದ್ದಾನೆ. ಇದು ಬಹಳ ದೊಡ್ಡ ವಿಷಯ. ಎಷ್ಟು ದೊಡ್ಡ ವಿಷಯ ಅಂತಂದ್ರೆ ಇದೊಂದು ಸಿದ್ಧಾಂತ. ಇದರ ಬಗ್ಗೆ ಒಂದು ಪುಸ್ತಕಗಳೇ ಇದೆ. ಅದನ್ನೆಲ್ಲ ನಾವು ಹೇಳ್ಕೊಂಡು ತರಿಸಿದ್ವಿ. ಅದು ಹೇಳೋದಕ್ಕೆ ತರಿಸ್ತಿರುತ್ತೆ, ಅದು ಕೇಳೋದಕ್ಕೆ ತರಿಸ್ತಿರುತ್ತೆ. ಅಷ್ಟು ಕಠಿಣವಾದ ವಿಷಯ ಫ್ರೀ ವಿಲ್, ಸ್ವಾಧೀನ ಇಚ್ಛೆ, ಸ್ವ ಇಚ್ಛೆ, ಪುರುಷ ಪ್ರಯತ್ನ, ದೈವೀ ಕೃಪೆ. ಇದರ ಬಗ್ಗೆ ಒಂದು ಗರಿಬಿರಿ ಒಂದಲ ಇದೆ, ವಶಿಷ್ಠರ. ಯಾವುದು ಪುರುಷ ಪ್ರಯತ್ನ, ಯಾವುದು ಭಗವತ್ ಕೃಪೆ, ಎಲ್ಲಿಯವರೆಗೆ ಪುರುಷ ಪ್ರಯತ್ನ, ಎಲ್ಲಿಂದ ಭಗವತ್ ಕೃಪೆ. ಇದನ್ನ ನಾವು ಏಕಾಏಕಿ ಅರ್ಥ ಮಾಡಿಕೊಳ್ಳೋಕೆ ಆಗುದಿಲ್ಲ. ಇದನ್ನ ಬಹಳಷ್ಟು ವಿವರಿಸಬೇಕಾಗುತ್ತೆ. ಹ್ಯಾಕ್ ವಿವರಿಸಬೇಕಾಗುತ್ತೆ ಅಂತಂದ್ರೆ ಅಲ್ಲಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ಅಂದ್ರೆ ಪ್ರಾಥಮಿಕ ಪಾಠಗಳಿಂದ ಪ್ರಾರಂಭಿಸಬೇಕಾಗುತ್ತೆ. ಒಂದು ಶರೀರ, ಒಂದು ಮನಸ್ಸು, ಐದು ಇಂದ್ರಿಯಗಳು, ಕರ್ಮಗಳು, ಸಂಸ್ಕಾರಗಳು, ಆ ಸಂಸ್ಕಾರಗಳು ಮನಸ್ಸಿನ ಮೇಲೆ ಇರುವಂತಹ ಪ್ರಭಾವ, ಆ ಸಂಸ್ಕಾರಗಳಿಂದ ಪ್ರಭಾವಿತವಾದಂತಹ ಮನಸ್ಸು ಮಾಡಿದಂತಹ ಕರ್ಮಗಳ ರಾಶಿ, ಆ ಕರ್ಮಗಳು ಮತ್ತೆ ಈ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಂತಹ ವಿಚಿತ್ರಗಳು. ಹೀಗೆ ಇದೊಂದು ವಿಚಿತ್ರವಾದಂತಹ ಸುಂದರ ಸುಳಿ ಸುಂದರ, ಇದೊಂದು ಸುಳಿಗ, ಇದು ಸುಳಿ, ಇದೊಂದು ದೊಡ್ಡ ಸುಳಿ, ಇದೊಂದು ವಿಷವತ್ತರ. ಇವುಗಳನ್ನೆಲ್ಲ ನಾವು ಭೇದಿಸಿ ನೋಡಬೇಕಾಗತ್ತೆ. ಈ ಒಂದು ಫ್ರೀ ವಿಲ್ ಅಂತ ಏನು ಶಬ್ದ ಉಪಯೋಗಿಸಿದ್ರು, ಈ ಒಂದು ಸ್ವಾಧೀನ ಇಚ್ಛೆ ಅಂತಕ್ಕಂಥ ಶಬ್ದವನ್ನು ಏನು ಉಪಯೋಗಿಸಿದ್ರು, ಅದನ್ನು ತಗೊಂಡು ಎಲ್ಲರಿಗೂ ಮನದಟ್ಟಾಗುವಂತೆ ತಿಳಿಸಬೇಕಾದ್ರೆ ಅಷ್ಟು ವಿವರಿಸಬೇಕಾಗುತ್ತೆ. ಭಗವಂತನೇ ಈ ಒಂದು ಸ್ವಾಧೀನ ಇಚ್ಛೆಯನ್ನು ಇಟ್ಟಿದ್ದಾನೆ ಅಂತ ಶ್ರೀರಾಮಕೃಷ್ಣ ಹೇಳಿ, ನಮ್ಮ ನಮ್ಮ ಪಾಪ ಕೃತ್ಯಗಳಿಗೆ ನಾವು ನಾವೇ ಹೊಣೆ ಎಂದಿರತಕ್ಕಂಥ ಭಾವನೆಯನ್ನ ದೃಢಪಡಿಸುವುದಕ್ಕೋಸ್ಕರ ಆ ಒಂದು ಸ್ವಾಧೀನ ಇಚ್ಛೆ ನಿಟ್ಟಿದ್ದಾನೆ ಭಗವಂತ ಅಂತ ನಾವು ಮಾತ್ರ ಹೇಳಿ ಎಲ್ಲ ಹೋದ್ರೆ ತಾನು ಮಾಡಿದಂತಹ ಕೃತ್ಯ ಪಾಪ ಕೃತ್ಯ ಅಂತ ಅವನವನಿಗೆ ಅನ್ಸೋದೇ ಇಲ್ಲ. ಎಷ್ಟೋ ಜನರಿಗೆ ಯಾರ ಮನಸ್ಸು ಸಾಕ್ಷಿಯ ತರತಕ್ಕಂಥ ಸತ್ಯ ಹೊಂದಿದೆಯೋ ಅವರು ಎಷ್ಟೇ ಅಕೃತ್ಯಗಳಲ್ಲಿ ತೊಡಗಿದ್ರು ಕೂಡ ತಾವು ಅಕೃತ್ಯದಲ್ಲಿ ಮಗ್ನಾಗಿದ್ದೇವೆ ಅಂತಕ್ಕಂಥ ವೈಜ್ಞಾನವೇ ಅವನಿಗಿರೋದಿಲ್ಲ. ಸರ್ಕಾರದ ಹಣವನ್ನು ಅಪಹರಿಸಬಾರದು ಎಷ್ಟು ಸುಖಕ್ಕಾಗಿ ಇರ್ತಕ್ಕಂಥ ಮಾತು, ಅದು ಎಷ್ಟು ಧರ್ಮ ಸೂಕ್ಷ್ಮದಿಂದ ಕೂಡಿದ್ದು. ಆದರೆ ಯಾವನ ಮನಸ್ಸಾಕ್ಷಿ ಇವತ್ತು ಶುದ್ಧವಾಗಿದೆ, ಆ ಸರ್ಕಾರದ ಹಣವನ್ನ ಸರ್ಕಾರಿ ಅಧಿಕಾರಿಗಳು ಮೇಲಬಾರದು ಮೇಯಬಾರದು ಅಂತಿರ್ತಕ್ಕಂಥ ಒಂದು ವಿಚಾರ. ನಾನು ಬೇಕಾದಷ್ಟು ಬುದ್ಧಿವಂತ ಎಷ್ಟು ಬೇಕಾದ್ರೂ ಒತ್ತಾಯಿಸಬಲ್ಲೆ, ನಾನು ಎಷ್ಟು ಕಷ್ಟಪಟ್ಟು ಈ ಒಂದು ಸ್ಥಿತಿಗೆ ಬಂದಿದ್ದೇನೆ, ಸುಮ್ಮನೆ ಬಂದ್ರೆ ಅದರಿಂದ ನಾನು ಬೇಕಾದಾಗ ಲಪ್ತಾ ಇರ್ತೇನೆ ಅಂತಿರ್ತಕ್ಕಂಥ ಒಂದು ದುಂಡಾವೃತ್ತಿಯ ತತ್ವಶಾಸ್ತ್ರವನ್ನೇ ಅವನು ಬಳಸ್ಕೊಂಡ್ಬಿಟ್ಟಿರ್ತಾನೆ. ಅದು ಒಂದು ಸ್ವಾಧೀನ ಇಚ್ಛೆ. ಅದನ್ನು ನಾವು ಸ್ವಾಧೀನ ಇಚ್ಛೆಯನ್ನು ತಿಳ್ಕೊಳ್ಬೇಕು. ಮತ್ತೆ ಅವನಿಗೆ ಅದರ ಬಗ್ಗೆ ಆ ಪಾಪ ಸಂಬಂಧವಾದಂತಹ ಒಂದೇ ಒಂದು ಮಾನಸಿಕ ಯಾತ್ರಿ ಅವನಿಗೆ ಬರೋದೇ ಇಲ್ಲ. ಇಂತಿದ್ದವರೆಲ್ಲ ಇರುವಾಗ ನಾವು ಈ ಧರ್ಮವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಾವು ಧರ್ಮಿಷ್ಠರಾಗಿ ಕೈಗೊಟ್ಕೊಂಡು ಮುಂದೆ ಕುಳಿತಿರ್ಬೇಕು. ಹೇಗೆ ಭಗವಂತ ಒಂದು ಬಾಯಿಟ್ಕೊಂಡು ಅವರು ಬೇಕಾದ ಹಾಗೆ ಮಜಾ ಮಾಡ್ತಾ ಇರಬೇಕು. ನಾವು ಯಾಕೆ ಒಂದು ಕೈ ನೋಡಬಾರದು? ನಮಗೂ ಕೂಡ ಸ್ವಾಧೀನ ಇಚ್ಛೆ ಇದೆ ಅಂತ ಇವರು ಕೂಡ ಮುಂದುವರೆದು ಏನೇನೋ ಹಾಳಾಗುವಂತಹ ಸಂದರ್ಭ ಎಷ್ಟು ಭಯಂಕರವಾಗಿದೆ. ಎಷ್ಟು ಇದನ್ನೆಲ್ಲ ನಾನು ಬಹಳ ಸುಂದರವಾಗಿ ಒಂದಿಷ್ಟು ಆ ಕಡೆ ಈ ಕಡೆ ಮಾಡಿ ಹೇಳಿದ್ದೇನೆ. ಇದನ್ನ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಕೆ ಇದೇ ಇದೆ. ಇದು ದೊಡ್ಡ ಸೈನ್ಸ್ ಅಂತ ಹೇಳ್ಬೋದು. ಮನಸ್ಸು ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ವ್ಯಾಪಾರ ಇದಕ್ಕಿಂತ ದೊಡ್ಡ ಸೈನ್ಸ್ ಜಗತ್ತಲ್ಲಿ ಇನ್ನೊಂದಿಲ್ಲ. ಭೌತಿಕ ಸೈನ್ಸ್ ಅಂತಿರ್ತಕ್ಕಂಥದ್ದು ಹೋರಾಟ, ಆದರೆ ಈ ಮನೋವಿಜ್ಞಾನ ಅಂತಿರ್ತಕ್ಕಂಥದ್ದು ಅದು ಭಗವದ್ ವಿಜ್ಞಾನ ಅಂತಿರುವಷ್ಟು ಅದೇ ಸಂಸ್ಕೃತದ್ದು. ಯಾಕಂದ್ರೆ ಈ ಮನೋವಿಜ್ಞಾನವನ್ನ ನಾವು ಸರಿಪಡಿಸಿಕೊಳ್ಳದ ಹೊರತು, ಸರಿಯಾಗಿ ಅರಿತುಕೊಳ್ಳದ ಹೊರತು, ಆ ಭಗವಂತನ ಕುರಿತಾದಂತಹ ವಿಜ್ಞಾನವನ್ನ ವಿಶಿಷ್ಟ ರೂಪದ ಜ್ಞಾನವನ್ನು ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ರಿಂದ ಇದೊಂದು ದೊಡ್ಡ ವಿಚಾರ ಅಂತ ನಾನು ಹೇಳಿದ್ದೆ. ಯಾಕೆ ಕೇಳಿದೆ ಅಂತ ಹೇಳಿದ್ರೆ ವಿವರಿಸಿದ್ರು ತುಂಬಾ ಸಮಯ ತಗೊಳ್ಳುತ್ತೆ. ವಿವರಿಸಿದ ನಾನು ಮುಂದುವರೆದಕ್ಕೆ ಸಾಧ್ಯವಿಲ್ಲ. ನಾನು ವಿವರಿಸೇ ಮುಂದುವರೆದು ಮಾತುಕತೆ ನೀವು ಹೇಳಿದ್ರಕ್ಕೂ ಸಾಧ್ಯವಂತು ಅಂತಂದ್ರೆ ಬಹುಶಃ ಇಷ್ಟೇ ಇರೋದ್ರಲ್ಲಿ ಕಾಣುತ್ತೇವೆ ಸಂಬಂಧಪಟ್ಟಂತ ವಿಷಯ ಅಂತ ತಿಳ್ಕೊಳ್ಳೋಕೆ ಸಾಧ್ಯವಿದೆ. ಇಲ್ಲ, ತುಂಬಾ ತಿಳ್ಕೊಳ್ಳೋಕಿದೆ ಅಂತ ತಿಳ್ಕೊಂಡು ಶ್ರೀರಾಮಕೃಷ್ಣ ಮುಂದುವರಿಸುತ್ತಾರೆ. ಮುಂದುವರಿಸ್ತಾ ಹೇಳ್ತಾರೆ, ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆಯೋ ಅವರಿಗೆ ಮಾತ್ರ ಗೊತ್ತಿದೆ ಸ್ವಾಧೀನ ಇಚ್ಛೆ ಅಂತ ಇರುವಂತೆ ಕಾಣುತ್ತೆ ಅಷ್ಟೇ. ಆದರೆ ವಾಸ್ತವಿಕವಾಗಿ ಭಗವಂತ ಯಂತ್ರ ಮತ್ತು ಯಂತ್ರ ಚಾಲಕ ಮತ್ತು ಮನುಷ್ಯನ ಯಂತ್ರ ಅಂತ. ಏಳು ಗಂಟೆ ಅಪರಾಹ್ನ 4 ಪಂಚವಟಿಕೆ ಮುಗಿಸಲತಿ ರಾಕಾಲ ಇನ್ನೂ ಒಬ್ಬಿಬ್ಬರು ಭಕ್ತರು ಮಾಸ್ತ್ರದ ಹಾಡ್ತಾ ಇದ್ದಂತಹ ಕೀರ್ತನೆಯನ್ನು ಕೇಳ್ತಾ ಇದ್ದಾರೆ. ರಾಕಾಲ ಕೀರ್ತನೆಯನ್ನು ಕೇಳಿ ಭಾವಾನುಷ್ಠಾನಿಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ಪರಮಹಂಸರು ಬಾಬುರಾಮ ಹಾಗೂ ಹರೀಶನೊಡನೆ ಪಂಚವಟಿಗೆ ಬಂದರು. ಈಗ ರಾಕಾಲ ಮಾಸ್ಟರ್ ಮಹರ್ಷಿಯ ಅಲ್ಲಿಗೆ ಬಂದಿದ್ದಾರೆ. ಉಳಿದವರು ಕೂಡ ಬರ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅಂತ ಅನ್ನೋದನ್ನ ಮುಂದಿನ ಶನಿವಾರ ನೋಡೋಣ.